ದೆಹಲಿಯಲ್ಲಿ ವೇವ್ಸ್ ಶೃಂಗಸಭೆ, 100ಕ್ಕೂ ಹೆಚ್ಚು ರಾಯಭಾರಿಗಳು ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ ಎಫ್ಎಂ. ಕಿಸಾನ್ವಾಣಿ ಕೃಷಿರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದು ಹವಾಮಾನ ಬದಲಾವಣೆಯ ಪರಿಣಾಮಗಳು ಮತ್ತು ಕೃಷಿ, ಈ ಕುರಿತು ಹಾಸನದ ಕಂದಲಿಯ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನಿ ಡಾ ರಾಜೇಗೌಡ ಅವರೊಂದಿಗೆ ಮಾತುಕತೆಯ ಅಂತಿಮ ಭಾಗವನ್ನು ಆಲಿಸಲಿದ್ದೀರಿ. ಪ್ರಸ್ತುತಿ ಅರ್ಕರಗುಡುವಿ ಮಧುಸೂದನ್. ಸುರಕ್ಷಿತ ರಹನಾ ಘಬರಾನಾ ಮತ್, ಧುವಾ ದಿಖೆ ತೋ ಝುಕ ಕರ ಚಲೋ, ಶಾರ್ಟ್ ಸರ್ಕಿಟ್ ಹೋ ಬಿಜಲಿ ಪಹಲ ಬಂದ್ ಕರನಾ, ಏಕ ಶೂನ್ಯ ಏಕ ಪೇ ಆಲ ಲಗಾಓ, ದಮಕಲ್ ಕೋ ಜಲ್ದಿ ಬುಲವಾಓ, ಲಿಫ್ಟ್ ನಹೀ ಸೀಡಿಯಾ ಸಜಾಓ, ಗಿಲೆ ಕಪಡೇ ಸೇ ನಾಕ ಮೂ ಛುಪಾಓ, तैयारी में ही समझदारी है. अनुशासित रहें, सुरक्षित रहें. एनडीएमए द्वारा जनहित में जारी. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಿನ್ನೆಯ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆಯ ಪರಿಣಾಮಗಳು ಮತ್ತು ಕೃಷಿ, ಈ ಕುರಿತಂತೆ ಹಾಸನ ತಾಲೂಕು ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನಿ ಡಾ ರಾಜೇಗೌಡ ಅವರೊಂದಿಗಿನ ಮಾತುಕತೆಯ ಮೊದಲನೇ ಭಾಗವನ್ನು ಕೇಳ್ತಾ ಇದ್ರಿ. ಬನ್ನಿ, ಇಂದಿನ ಈ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆಯ ಪರಿಣಾಮಗಳು ಮತ್ತು ಕೃಷಿ, ಈ ಕುರಿತಂತೆ ಹಾಸನ ತಾಲೂಕು ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನಿ ಡಾ ರಾಜೇಗೌಡ ಅವರೊಂದಿಗಿನ ಮಾತುಕತೆಯ ಅಂತಿಮ ಭಾಗವನ್ನು ಕೇಳೋಣ. ಮುಂದಿನ 75 ವರ್ಷಗಳಲ್ಲಿ ಉಷ್ಣಾಂಶದಲ್ಲಿ 3 ಡಿಗ್ರಿ ಸೆಲ್ಸಿಯಸ್ನಿಂದ 5 ಡಿಗ್ರಿ ಸೆಲ್ಸಿಯಸ್ಗೆ ಏರಿಕೆ ಆಗ್ತದೆ ಅಂತ ವಿಜ್ಞಾನಿಗಳು ಈಗಾಗಲೇ ಮಾಡೆಲ್, ಅದನ್ನು ಸುಮ್ ಸುಮ್ಮನೆ ಹೇಳಲ್ಲ, ಅವರು ಒಂದು ಮಾಡೆಲ್ ತಯಾರು ಮಾಡಿ ಸಂಶೋಧನೆ ಮಾಡಿ ಹೇಳುವಂತದ್ದು. ಮುಂದಿನ 75 ವರ್ಷಗಳಲ್ಲಿ 3-5 ಡಿಗ್ರಿ ಜಾಸ್ತಿ ಆಗುತ್ತೆ. ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ನಮ್ಮ ಮಲ್ನಾಡು ಭಾಗದಲ್ಲಿ ಕಾಫಿ ಅರಳಲ್ಲ, ಪೆಪ್ಪರು ಅರಳಲ್ಲ, ಏಲಕ್ಕಿ ಬಿಡಲ್ಲ. ಇಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಬಿಟ್ರೆ ನಮ್ ತೆಂಗು ಕಾಯಿ ಬಿಡಲ್ಲ. ಹಾಗಾಗಿ ದಯಮಾಡಿ ಅರ್ಥ ಮಾಡ್ಕೋಬೇಕು. ಆಮೇಲೆ ನೀರು, ಏನು ಕುಡಿಯುವ ನೀರಿದೆಯಲ್ಲ, 1/2 ಭಾಗದಷ್ಟು ಕೊರತೆ ಬೀಳುತ್ತೆ ಕುಡಿಯುವ ನೀರಿಗೆ. ನಾವು ನದಿ ಮೂಲಗಳನ್ನು ಸರಿಯಾಗಿ ಸಂರಕ್ಷಣೆ ಮಾಡದೇ ಇದ್ರೆ, ಕೆರೆಕಟ್ಟೆಗಳನ್ನು ಸರಿಯಾಗಿ ಸಂರಕ್ಷಣೆ ಮಾಡದೇ ಇದ್ರೆ, ನಾವು ತಾಪಮಾನ ಹೀಗೆ ಏರ್ಕೊಂಡು ಹೋಗಿ ಬಿಡಕ್ ಹೋದ್ರೆ ಮಳೆ ಬೀಳಲ್ಲ. ಬಿದ್ದಂತ ಮಳೆಯನ್ನ ನಾವು ಶೇಖರಣೆ ಮಾಡಿ ಇಡಕ್ಕಾಗಲ್ಲ. ಅರಣ್ಯಗಳಿಲ್ಲ, ಬಿದ್ದಂತ ಮಳೆ ನೀರು ಕೊಚ್ಚಿಕೊಂಡು ಹೊರಟೋಗ್ತದೆ ಹೊರತು ನಿಲ್ಲಲ್ಲ ಎಲ್ಲುವೆ. ನಿಧಾನವಾಗಿ ಹರಿಯಲ್ಲ, ನದಿಗಳು ಕೊಚ್ಚಿಕೊಂಡೋಗಿ ಮಣ್ಣನ್ನು ಕೊಚ್ಚಿಕೊಂಡೋಗಿ ಎಲ್ಲ ಸಮುದ್ರ ಸೇರ್ಕೊಂಡ್ಬಿಡ್ತದೆ. ನಮ್ಮ ಏನು ಡ್ಯಾಮ್ಗಳಿರ್ತಾವಲ್ಲ, ಹೂಳೆ ಜಾಸ್ತಿ ಆಗ್ತದೆ, ಮಣ್ಣಲ್ಲೋಗಿ ಅಲ್ಲಿ ಹೂಳು ತುಂಬಿಕೊತದೆ ಡ್ಯಾಮ್ನಲ್ಲಿ. ಅಲ್ಲೂ ಸಹ ನೀರು ಶೇಖರಣೆ ಮಾಡೋಕ್ಕಾಗಲ್ಲ, ಕೆರೆಕಟ್ಟೆಗಳಲ್ಲಿ ನೀರು ಶೇಖರಣೆ ಮಾಡೋಕ್ಕಾಗಲ್ಲ, ನೀರಿನ ಕೊರತೆ ಬೀಳ್ತದೆ. ಕುಡಿಯ ನೀರಿಗೆ ಮನುಷ್ಯರಿಗಾಗ್ಲಿ ಜನ ಜಾನುವಾರುಗಳಿಗಾಗ್ಲಿ ಕೊರತೆ ಬೀಳ್ತದೆ. ಮತ್ತೆ ಆಹಾರ ಬೆಳೆಗಳಲ್ಲಿ ಪ್ರಮುಖವಾಗಿ ಚಳಿಗಾಲದಲ್ಲಿ 1 ಡಿಗ್ರಿ ಸೆಲ್ಸಿಯಸ್ ಏನಾದರೂ ಉಷ್ಣಾಂಶ ಜಾಸ್ತಿ ಆದ್ರೆ, ಈಗ ಸಾಮಾನ್ಯವಾಗಿ ಉತ್ತರ ಭಾರತದಲ್ಲಿ ಚಳಿಗಾಲದಲ್ಲಿ ಹೆಚ್ಚಿನ ಬೆಳೆ ಬೆಳೆಯುವಂಥದ್ದು, ಆಲೂಗಡ್ಡೆ ಆಗ್ಲಿ, ಗೋಧಿ ಆಗ್ಲಿ, ಸೇಬ್ ಆಗ್ಲಿ, ಇವೆಲ್ಲ ಹೆಚ್ಚಿನ ಭಾಗದ ಬೆಳೆಗಳು ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಉತ್ತರ ಭಾರತದಲ್ಲಿ ಬೆಳೀತಾರೆ. ಅಲ್ಲಿ ಏನಾದರೂ 1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಜಾಸ್ತಿ ಆದ್ರೆ ನಮಗೆ 4 5 ಮಿಲಿಯನ್ ಟನ್ ಆಹಾರ ಉತ್ಪಾದನೆ ಕಡಿಮೆ ಆಗ್ತದೆ. ಕೇವಲ 1 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಆದ್ರೆ 4-5 ಮಿಲಿಯನ್ ಟನ್ ಆಹಾರ ಉತ್ಪಾದನೆ ಹೊರತು ಬೀಳ್ತದೆ. ಮತ್ತೆ ಮುಂಗಾರು ಮಳೆ ಏನಾಗ್ತದೆ, ಮುಂಗಾರು ಮಳೆ ಉಷ್ಣಾಂಶ ಜಾಸ್ತಿ ಆಗೋದ್ರಿಂದ ಇಂಗಾಲದ ಡೈಆಕ್ಸೈಡ್ ಗಾಳಿಯಲ್ಲಿ ಜಾಸ್ತಿ ಆಗೋದ್ರಿಂದ ಮಳೆ ಕಡಿಮೆ ಆಗ್ತದೆ. ಮುಂಗಾರು ಮಳೆ ಮುಂಗಾರಲ್ಲಿ ಸರಿಯಾದ ಸಮಯಕ್ಕೆ ಮಳೆ ಬೀಳಲ್ಲ. ಸೊ ಮುಂಗಾರು ಮಳೆ ಬೀಳಲ್ಲ ಅಂದ್ರೆ ಹಾಸನಕ್ಕೆ ದೊಡ್ಡ ಹೊಡೆತ ಬೀಳ್ತದೆ. ಯಾಕಂದ್ರೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಮುಂಗಾರು ಮಳೆ ನೆಚ್ಚಿಕೊಂಡೇ ಬೆಳೆಯುವಂತದ್ದು. ರಾಗಿ ಆಗ್ಬಹುದು, ಭತ್ತ ಆಗ್ಬಹುದು, ಆಲೂಗಡ್ಡೆ ಆಗ್ಬಹುದು, ಬೇರೆ ಬೇರೆ ತರಕಾರಿ, ಈವನ್ ಜೋಳನು ಕೂಡ. ಇವತ್ತೇನ್ ಜಾಸ್ತಿ ಜೋಳ ಬೆಳೀತಾ ಇದಾವ, ಇದು ಕೂಡ ಮುಂಗಾರು ಮಳೆ ಯಾವಾಗ ಆಗುತ್ತೆ ಹೇಗಾಗುತ್ತೆ ಅನ್ನೋದ್ರ ಮೇಲೆ ಅದರ ಒಂದು ಇಳುವರಿ ನಿಗದಿ ಆಗುತ್ತೆ. ಸೊ ಮುಂಗಾರು ಮಳೆಗೆ ದೊಡ್ಡ ಹೊಡೆತವನ್ನ ಬೀಳುತ್ತೆ. ದಯಮಾಡಿ ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಇನ್ನೊಂದಾಗ್ತದೆ, ಸಮುದ್ರದ ನೀರು ಅಸಿಡಿಕ್ ಆಗ್ತಾ ಹೋಗ್ತದೆ. ಅಮ್ಲೀಯತೆ ಪಡ್ಕೊಳ್ತದೆ. ಕಾರಣ ಏನಂತಂದ್ರೆ, ಗಾಳಿಯಲ್ಲಿ ಇಂಗಾಲದ ಡೈಆಕ್ಸೈಡ್ ಜಾಸ್ತಿ ಆಗ್ತಾ ಹೋಗ್ತದೆ. ಗಾಳಿಯಲ್ಲಿ ಇಂಗಾಲದ ಡೈಆಕ್ಸೈಡ್ ಜಾಸ್ತಿ ಆದಂಗೆ ಇದೇನಾಗ್ತದೆ, ಸಮುದ್ರದ ನೀರಿನ ಜೊತೆ ಮಿಕ್ಸ್ ಆಗ್ತಾ ಹೋಗ್ತದೆ. ಸಮುದ್ರ ನೀರಿಗೆ ಇಂಗಾಲದ ಡೈಆಕ್ಸೈಡ್ ಮಿಕ್ಸ್ ಆದ್ರೆ ಅದು ಅಸಿಡಿಕ್ ಆಗ್ತದೆ, ಆಮ್ಲೀಯತೆ ಆಗ್ತದೆ. ಇನ್ನು ಸಮುದ್ರ ನೀರೇ ನಿಮ್ಗೆ ಆಮ್ಲೀಯತೆ ಆಗ್ಬಿಟ್ರೆ ಉಪ್ಪೆಲ್ಲಿಂದ ಬರಬೇಕು? ಸಮುದ್ರದಲ್ಲಿ ಬೆಳೆಯುವಂತ ಮೀನ್ ಎಲ್ಲಿಂದ ಬರಬೇಕು? ಸಮುದ್ರ ನಂಬಿ ಇರುವಂತ ಜನಸಾಮಾನ್ಯರು ಎಲ್ಲಿಗೆ ಹೋಗ್ಬೇಕು? ಇವೆಲ್ಲವೂ ಸಹ ದೊಡ್ಡ ಘೋರ ಪರಿಣಾಮವನ್ನ ದುಷ್ಪರಿಣಾಮವನ್ನ ಉಂಟು ಮಾಡ್ತದೆ. ಹಾಗಾಗಿ ದಯಮಾಡಿ ಅರ್ಥ ಮಾಡ್ಕೋಬೇಕು. ಆಮೇಲೆ ಈ ಬಿಸಿ ಗಾಳಿ ಹೆಚ್ಚಾಗೋದ್ರಿಂದ ಚಂಡಮಾರುತಗಳು ಜಾಸ್ತಿ ಆಗ್ತವೆ. ಚಂಡಮಾರುತಗಳು ಜಾಸ್ತಿ ಆಗ್ತದೆ, ಮಳೆ ಕಡಿಮೆ ಆಗ್ತದೆ. ನಾವೇನು 1-2 ಕೇಳ್ತಾ ಇದೀವಿ, ಈ ಕ್ಲೌಡ್ ಬಸ್ಟಿಂಗ್ ಅಂತ ಹೇಳದ್ನಲ್ಲ, ನಮ್ಮ ಈ ಉತ್ತರ ಭಾರತದಲ್ಲಿ ಕೇದಾರನಾಥದಲ್ಲಿ ಒಂದ್ಸರಿ ಕ್ಲೌಡ್ ಬಸ್ಟ್ ಆಗಿ ಸಾವಿರಾರು ಜನ ಕೊಚ್ಚಿಕೊಂಡು ಹೋದ್ರು. ಹಿಮಾಚಲ ಪ್ರದೇಶದಲ್ಲಿ ಕ್ಲೌಡ್ ಬಸ್ಟ್ ಆಯ್ತು, ದೊಡ್ಡ ತೊರೆನೇ ಹರಿತು, 100 ಜನ ಕೊಚ್ಚಿಕೊಂಡು ಹೋದ್ರು ಅಂತ ನಾವು ಕೇಳಿದೀವಲ್ಲ. ಎಲ್ಲಾ ಕಡೆ ಕ್ಲೌಡ್ ಬಸ್ಟಿಂಗ್ ಶುರು ಆಗ್ತವೆ. ಈ ಮಳೆ ಏನಿದೆ, ಮೋಡ ಏನು, ಸಮಾನವಾಗಿ ಹರಡ್ಕೊಳ್ಳಲ್ಲ. ಈ ಗಾಳಿಗಳಿಂದ ಒಂದು ಕಡೆ ಹೋಗಿ ನಿಂತು ಬಿಡ್ತವೆ, ಅಲ್ಲಿ ಹೆಪ್ಪುಗಟ್ತವೆ, ಒಂದೇ ಸರಿ ಮಳೆ ಸುರಿದು ಬಿಡ್ತವೆ. ಅಲ್ಲಿ ಅನುಕೂಲಕ್ಕಿಂತ ಅನಾನುಕೂಲನೇ ಜಾಸ್ತಿ ಆಗ್ತದೆ. ಇಲ್ಲಿ ಮಳೆ ಇಲ್ಲದೇ ಅನಾನುಕೂಲ ಆಗ್ತದೆ. ಹಾಗಾಗಿ ದಯಮಾಡಿ ಅರ್ಥ ಮಾಡ್ಕೋಬೇಕು. ನಾವು ವಾತಾವರಣವನ್ನ ಆದಷ್ಟು ಒಳ್ಳೆ ರೀತಿಯಲ್ಲಿ ಇಟ್ಕೊಳ್ಳಕ್ಕೆ ನಾವು ಪ್ರಯತ್ನವನ್ನ ಮಾಡ್ಕೋಬೇಕು. ನೋಡಿ ಸರ್, ಈಗ ವಿಜ್ಞಾನಿಗಳು ಅಂದಾಜು ಮಾಡಿದ್ದಾರೆ, 2% ಉಷ್ಣಾಂಶ ಜಾಸ್ತಿ ಆದ್ರೆ, ಆಗ್ಲೇ 1% ಜಾಸ್ತಿ ಆದ್ರೆ ಏನೇನಾಗುತ್ತೆ ಅಂತ ಹೇಳಿ, ಅದು 4-5 ಮಿಲಿಯನ್ ಟನ್ ಆಹಾರ ಕೊರತೆ ಆಗುತ್ತೆ ಅಂತ ಹೇಳಿದೆ. ಹೌದು, ಇಲ್ಲಿ 2% ಉಷ್ಣಾಂಶ ಜಾಸ್ತಿ ಆದ್ರೆ 12.3% ಆದಾಯ ಕೊರತೆ ಬೀಳ್ತದೆ, ಆದಾಯ ಕಡಿಮೆ ಆಗ್ತದೆ ದೇಶಕ್ಕೆ, ರಾಜ್ಯಕ್ಕೆ. ದೇಶಕ್ಕೆ ಆದಾಯ ಬಂದ್ರೆ ತಾನೆ ಜನಸಾಮಾನ್ಯರಿಗೆ ಆ ಮೂಲಕ ಕೆಲಸ ಕಾರ್ಯಗಳನ್ನು ಬರುವಂತದ್ದು, ಅಭಿವೃದ್ಧಿ ಕೆಲಸಗಳನ್ನು ಮಾಡುವಂತದ್ದು, ಅಲ್ಲಿ ಕೊರತೆ ಬೀಳ್ತದೆ ಉಷ್ಣಾಂಶ ಜಾಸ್ತಿ ಆಗೋದ್ರಿಂದ. ಆಮೇಲೆ ಇನ್ನೊಂದು, ಉಷ್ಣಾಂಶ ಜಾಸ್ತಿ ಆಗ್ತಿದ್ದಂಗೆ ಈ ಅರಣ್ಯದಲ್ಲಿ ಕೆಲವು ಜಾತಿಯ ಸಸಿಗಳು, ಕೆಲವು ಜಾತಿಯ ಮರಗಳು ಹೋಗ್ತವೆ, ನಾಶ ಆಗ್ತವೆ, ನಾಶ ಆಗ್ಬಿಡ್ತವೆ. ಕೆಲವೇ ಕೆಲವು ಮಾತ್ರ ಬದುಕ್ತವೆ ಅರಣ್ಯ. ಅರಣ್ಯ ಅಂದ್ರೆ ಎಲ್ಲಾ ಜಾತಿಯ ಮರಗಳು ಇರಬೇಕು, ವೈವಿಧ್ಯತೆ ಇರಬೇಕು, ಅವು ಒಂದಕ್ಕೊಂದು ಪೂರಕವಾಗಿರ್ತವೆ. ಕೀಟ ಜಾಸ್ತಿ ಇರಲ್ಲ ಬರಲ್ಲ, ಆಗ ಜಾಸ್ತಿ ವೈವಿಧ್ಯತೆ ಇದ್ದಾಗ ಜಾಸ್ತಿ ಕೀಟ ಬಾಧೆ ಇರಲ್ಲ, ಜಾಸ್ತಿ ರೋಗ ಬಾಧೆ ಇರಲ್ಲ. ಬರೀ ಯಾವುದೋ ಒಂದು ತರದ ಗಿಡಗಳು, ಒಂದು ತರದ ಮರಗಳಿದ್ದಾಗ ಜಾಸ್ತಿ ರೋಗಗಳು, ಜಾಸ್ತಿ ಕೀಟಗಳಾಗ್ತವೆ, ವೈವಿಧ್ಯತೆ ಹಾಳಾಗ್ತದೆ, ಮತ್ತೆ ಮನುಷ್ಯರ ಮೇಲೆ ದುಷ್ಪರಿಣಾಮ ಬಿಡುತ್ತೆ. ಯಾಕೆ ನಾವು ಅರಣ್ಯದ ಮೇಲೆ ಹಲವು ಉಪಯೋಗಗಳನ್ನ ಪಡ್ಕೊಳ್ತಾ ಇರ್ತೀವಿ ಅರಣ್ಯದಿಂದ. ನಮಗೆ ಬೇಕಾದಂತ ಮರಗಿಡಗಳಿಲ್ಲ ಅಂದ್ಮೇಲೆ ನಮಗೆ ಮನುಷ್ಯರಿಗೆ ಬಹಳ ನಷ್ಟ ಅಂದ್ರೆ ಹಣ್ಣಾಗ್ಲಿ ಮರಗಳಾಗ್ಲಿ ಅಥವಾ ಇನ್ನೊಂದಾಗ್ಲಿ ಅರಣ್ಯದ ಉತ್ಪನ್ನಗಳ ಮೇಲೆ ನಾವು ಅವಲಂಬಿತರಾಗ್ತೀವಿ, ಮನುಷ್ಯರಿಗೆ ನಷ್ಟ ಆಗ್ತದೆ. ಅರಣ್ಯ ಇರೋದ್ರಿಂದ ನಮಗೆ ಹೆಚ್ಚು ಉಪಯೋಗ ಆಗ್ತಾ ಇದೆ ಅನ್ನೋದನ್ನ ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು. ಆ ಮೂಲಕ ಅರಣ್ಯಕ್ಕೆ ಬೀಳುವಂತಹ ಬೆಂಕಿಯನ್ನ ತಡಿಬೇಕು. ನಿಮಗೆ ಪರೋಕ್ಷವಾಗಿ ಅರಣ್ಯ ನಾನಾ ಅನುಕೂಲಗಳನ್ನ ಮಾಡ್ತಾ ಇದೆ, ಜೀವವನ್ನ ಕೊಡ್ತಾ ಇದೆ, ಅದನ್ನ ತಡೆಯೋದು ನಮ್ಮೆಲ್ಲರ ಜವಾಬ್ದಾರಿ. ಆಮೇಲೆ ಸರ್, ಇನ್ನೊಂದು, ಸಮುದ್ರ ಮಟ್ಟ ನೀರು ಹೆಚ್ಚಾಗುತ್ತೆ. ಹಿಮಗಳು ಕರಗ್ತಾ ಸರ್, ಉಷ್ಣಾಂಶ ಜಾಸ್ತಿ ಆಗೋದ್ರಿಂದ ಹಿಮ ಕರಗುತ್ತೆ, ಗುಡ್ಡದ ಮೇಲೆ ನಿಲ್ಬೇಕಾದಂತ ಹಿಮ ಕರಗಿ ನೀರಾಗಿ ಸಮುದ್ರ ಕರೆದು ಹೋಗುತ್ತೆ. ಸೊ ಗುಡ್ಡದಲ್ಲಿ ಹಿಮ ಇರಲ್ಲ, ಎಲ್ಲ ನೀರ ಕರಗಿ ಸಮುದ್ರಕ್ಕೆ ಹೋಗುತ್ತೆ. ಸಮುದ್ರ ನೀರಿನ ಮಟ್ಟ ಹೆಚ್ಚಾಗ್ತದೆ. ಸಮುದ್ರ ನೀರು ಮಟ್ಟ ಹೆಚ್ಚಾಗ್ತದೆ ಏನಾಗ್ತದೆ, ಕೆಲವು ನಗರಗಳು ಮುಚ್ಚೋಗ್ತವೆ, ಕೆಲವು ಕಾರ್ಖಾನೆಗಳು ಮುಚ್ಚೋಗ್ತವೆ, ಕೆಲವು ದೊಡ್ಡ ದೊಡ್ಡ ಸಂಸ್ಥೆಗಳು ಮುಚ್ಚೋಗ್ತವೆ. ಆಮೇಲೆ ಆ ಸಮುದ್ರದ ನೀರಿನ ಮಟ್ಟಕ್ಕಿರ್ತುವಂತ ಕೆಲವು ನಮ್ಮ ಏನು ಬೆಳೆ ಪ್ರದೇಶ ಇರ್ತದಲ್ಲ, ಕೃಷಿ ಪ್ರದೇಶ, ಅದು ಮುಳುಗೋಗುತ್ತೆ. ಮಹಾನ್ ನಷ್ಟವನ್ನ ಅನುಭವಿಸಬೇಕಾಗುತ್ತೆ. ಅದರಿಂದ ಇದು ಯಾವುದೇ ಕಾರಣದಿಂದನೂ ಏನು ಹಿಮ ಇರ್ತದೆ ಅದು ಪರ್ವತದಲ್ಲೇ ಇರಬೇಕು, ನಿಧಾನವಾಗಿ ಕರಗಬೇಕು, ನದಿ ಹರಿಬೇಕು, ನಮ್ಗೆ ಸದಾ ನದಿಯಲ್ಲಿ ನೀರು ನಮಗೆ ದೊರಕಬೇಕು. ಆ ನದಿಯಲ್ಲಿ ನಮ್ಗೆ ಸದಾ ನೀರು ದೊರಕಬೇಕು ಅಂದ್ರೆ ಹಿಮ ನಿಧಾನವಾಗಿ ಕರಗಬೇಕು. ಉಷ್ಣಾಂಶ ಜಾಸ್ತಿ ಆಗ್ತದೆ, ಏನಾಗ್ತದೆ, ಎಲ್ಲ ಕರಗ ನೀರಾಗಿ ಹೋಗಿ ಸಮುದ್ರಕ್ಕೆ ಸೇರ್ಕೋತದೆ, ಹಿಮ ಇರಲ್ಲ, ಮತ್ತೆ ಅಲ್ಲಿ ಬರಗಾಲ ಶುರುವಾಗ್ತದೆ. ಹಿಮ ಪರ್ವತದಲ್ಲಿ ಉಷ್ಣಾಂಶ ಜಾಸ್ತಿ ಆಗ್ತದೆ, ಅಲ್ಲಿ ಏನ್ ಸೇಬ್ ಬೆಳಿತೀವಿ, ಇನ್ನೊಂದು ಬೆಳಿತೀವಿ, ಅದು ಬೆಳೆಯಕ್ಕಾಗಲ್ಲ. ಆ ಬೆಳೆ ನಷ್ಟ ಆಯ್ತು, ನೀರಿಲ್ಲ, ಸಮುದ್ರದ ಮಟ್ಟ ಏರಿಕೆ ಆಗ್ತದೆ. ಹಾಗಾಗಿ ಜನಸಾಮಾನ್ಯರು ದಯಮಾಡಿ ಅರ್ಥ ಮಾಡ್ಕೋಬೇಕು. ಮತ್ತೆ ಈ ಬಿಸಿಗಾಳಿಯಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳುತ್ತವೆ, ಸಾವು ನೋವುಗಳಾಗ್ತವೆ ಮಕ್ಕಳಿಗೆ, ಮುದುಕರಿಗೆ. ಹೌದು, ಅಥವಾ ಸ್ವಲ್ಪ ಕಳೆದ ವರ್ಷದ ಬೇಸಿಗೆಯಲ್ಲಿ ನೋಡಿದ್ವಿ ನಾವು, ಬಿಸಿಗಾಳಿ ಬಂತು ಅಂತ ಹೇಳಿ ತುಂಬಾ ಅನಾನುಕೂಲ ಆಯ್ತು, ಅನೇಕರು ಜೀವವನ್ನ ಕಳ್ಕೊಂಡ್ರು, ಇನ್ನ ಅನೇಕರು ಬದುಕಲಿಕ್ಕೆ ಬಹಳ ಕಷ್ಟಪಟ್ಟರು. ಈ ತರದ ಸಮಸ್ಯೆಗಳು ಉಂಟಾಗುತ್ತೆ. ಮತ್ತೆ ಹಾಗೆ ಈ ಸೀಸನ್ ಅಲ್ಲಿ ಚಳಿಗಾಲದಲ್ಲಿ ಚಳಿ ಇರಬೇಕು, ಬೇಸಿಗೆಕಾಲದಲ್ಲಿ ನಿರ್ದಿಷ್ಟವಾದ ಉಷ್ಣಾಂಶದಲ್ಲೇ ಇರಬೇಕು, ಮಳೆಗಾಲದಲ್ಲಿ ಸಮಾನವಾಗಿ ಮಳೆ ಹರಡ್ಬೇಕು, ಅದು ಸರಿಯಾದ ರೀತಿಯ ವಾತಾವರಣ. ಇದರಲ್ಲಿ ಯಾವ್ದೇ ಏರುಪೇರಾದ್ರೂ ನೇರವಾಗಿ ದುಷ್ಪರಿಣಾಮ ಬೀಳೋದು ಮನುಷ್ಯರ ಮೇಲೆ, ಪ್ರಾಣಿಗಳ ಮೇಲೆ, ಪರಿಸರದ ಮೇಲೆ. ಹಾಗಾಗಿ ನಾವೆಲ್ಲರೂ ಸಹ ಎಚ್ಚೆತ್ತುಕೋಬೇಕಾಗ್ತದೆ. ನಾನು ಆಗ್ಲೇ ಹೇಳಿದ ಹಾಗೆ ಮುಂದಿನ 75 ವರ್ಷಗಳಲ್ಲಿ ಸುಮಾರು 11 ಮಿಲಿಯನ್ ಮಕ್ಕಳು ಅಪೌಷ್ಟಿಕತೆ ಒಳಗಾಗ್ತಾರೆ. ಕಾರಣ ಏನಂತಂದ್ರೆ ಕೊರತೆ ಬೀಳ್ತದೆ, ಆಹಾರ ಕೊರತೆ ಬೀಳ್ತದೆ, ಆಹಾರದ ಕೊರತೆ ಬೀಳ್ತದೆ. ಹಾಗಾಗಿ ಮಕ್ಕಳು 11 ಮಿಲಿಯನ್ ಮಕ್ಕಳು ಅಪೌಷ್ಟಿಕತೆಗೆ ಒಳಗಾಗ್ತಾರೆ. ಅದನ್ನ ದಯಮಾಡಿ ಅರ್ಥ ಮಾಡ್ಕೋಬೇಕಾಗ್ತದೆ. ಮತ್ತೆ ಈ ಮಳೆಯಲ್ಲಿ ಸ್ವಲ್ಪ ಏರುಪೇರು ಆಗ್ತದೆ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ ಸರ್. ಏನು ಈಶಾನ್ಯ ಭಾಗ ಇದೆ, ಈಗ ಅಸ್ಸಾಮು, ಮೇಘಾಲಯ, ತ್ರಿಪುರ, ಇದು ಸಾಮಾನ್ಯವಾಗಿ ಹೆಚ್ಚು ಮಳೆ ಬೀಳುವಂತ ಪ್ರದೇಶ ಅಂತ ಹೇಳ್ತೀನಿ ಆ ಭಾಗದಲ್ಲಿ. ಈಗ ಅಲ್ಲಿ ಮಳೆ ಕಡಿಮೆ ಆಗ್ತದೆ, ಈ ರಾಜಸ್ಥಾನದಂತ ಮರುಭೂಮಿ ಕಡೆ ಮಳೆ ಜಾಸ್ತಿ ಆಗ್ತದೆ ಅಂತ ನಾವು ವಿಜ್ಞಾನಿಗಳು ಈಗ ಅಂದಾಜು ಮಾಡಿದ್ದಾರೆ. ಆ ಕಡೆ ಮಳೆ ಆಗ್ತದೆ ಜಾಸ್ತಿ, ಈ ಜಮ್ಮು ಕಾಶ್ಮೀರ, ರಾಜಸ್ಥಾನ, ಪಂಜಾಬ್, ಈ ಕಡೆ ಮಳೆ ಜಾಸ್ತಿ ಆಗ್ತದೆ, ಈ ಭಾಗದಲ್ಲಿ ಮಳೆಯ ಕೊರತೆ ಬೀಳ್ತದೆ. ಈ ಹವಾಮಾನ ಏರುಪೇರಿನಿಂದ, ಹವಾಮಾನ ಬದಲಾವಣೆ ವಿಜ್ಞಾನಿಗಳು ಅಂದಾಜು ಮಾಡಿದ್ದಾರೆ. ಮತ್ತೆ ದಕ್ಷಿಣ ರಾಜ್ಯಗಳಲ್ಲೂ ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ, ದಕ್ಷಿಣ ರಾಜ್ಯಗಳಲ್ಲೂ ಮಳೆ ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಈ ಗಂಗಾ ನದಿ, ಬ್ರಹ್ಮಪುತ್ರ ನದಿಗಳು ಏನಿದಾವೆ, ಹಿಮ ಪರ್ವತದಿಂದ ಬರುವಂತ ನದಿಗಳೇನಿದಾವೆ, ಅವು ಬತ್ತಿ ಹೋಗ್ತವೆ. ಯಾಕೆಂತಂದ್ರೆ ಅಲ್ಲಿ ಹಿಮನೇ ಇಲ್ಲಲ್ಲ, ಹಿಮ ಇರೋದಿಲ್ಲ, ಎಲ್ಲ ಕರಗೋಗುತ್ತೆ, ಎಲ್ಲ ಕರಗೋಗಿರುತ್ತದೆ, ನಿರಂತರವಾಗಿ ನದಿ ಹರಿಯಲ್ಲ. ಯಾವ್ದೋ ಒಂದ್ ಸೀಸನ್ ಒಂಚೂರು ಹಿಮ ಫಾರ್ಮ್ ಆಯ್ತು, ಮತ್ತೆ ಎಲ್ಲ ಕರೆ ನೀರು ಸಮುದ್ರ ಸೇರ್ಕೊಂತು, ನಿರಂತರವಾಗಿ ನದಿ ಹರಿದ್ರೆ ತಾನೇ ಅನುಕೂಲ ಜನರಿಗೆ, ಅದು ಇಲ್ದಂಗ ಆಗ್ತದೆ, ಹಿಮ ಇರಲ್ಲ. ಮತ್ತೆ ನಾನು ಆಗ್ಲೇ ಹೇಳದಂಗೆ ಮನುಷ್ಯರಿಗೆ ಈ ಕೀಟಗಳಿಂದ, ಈಗ ಸೊಳ್ಳೆ ಇಂದ ಅನೇಕ ರೋಗಗಳು ಬರುತ್ತೆ, ಅನೇಕ ರೋಗಗಳು ಹರಡುತ್ತವೆ. ಹೌದು, ಅವುಗಳ ಜೀವಿತಾವಧಿ ಜಾಸ್ತಿ ಆಗುತ್ತೆ. ಅದೇನು 4 ಜನಕ್ಕೆ ಕಚ್ಚತಾ ಇರುತ್ತೋ ಅದು 8 ಜನಕ್ಕೆ ಕಚ್ಚುತ್ತೆ, ಹಾಗಾಗಿ ರೋಗಗಳ ಉಲ್ಬಣ ಆಗುತ್ತೆ. ಮತ್ತೆ ಇವೆಲ್ಲ ತಡೆಯೋದಕ್ಕೆ ನಾವೇನ್ ಮಾಡ್ತೀವಿ, ಸಿಕ್ಕಾಪಟ್ಟೆ ಔಷಧಿಗಳನ್ನ ಬಳಸ್ತೀವಿ. ಈಗಾಗಲೇ ಅಂದಾಜಿನ ಪ್ರಕಾರ ನಾವೇನು ಕೆಲವು ಔಷಧಿಗಳು 25 ಡಿಗ್ರಿ ಸೆಲ್ಸಿಯಸ್ ಇದ್ರೆ ಚೆನ್ನಾಗಿ ಪರಿಣಾಮಕಾರಿ ಕೆಲಸ ಮಾಡ್ತೇವೆ, ಕೆಲವರು 30 ಡಿಗ್ರಿ ಸೆಲ್ಸಿಯಸ್ ವರೆಗೂ ಮಾತ್ರ ಪರಿಣಾಮಕಾರಿ ಕೆಲಸ ಮಾಡ್ತವೆ ಔಷಧಿಗಳು. ಈ 30 ಡಿಗ್ರಿ ಸೆಲ್ಸಿಯಸ್ ಗಿಂತ ಜಾಸ್ತಿ ಆಗ್ಬಿಟ್ರೆ ಉಷ್ಣಾಂಶ, ಅವು ಕೆಲಸ ಮಾಡಲ್ಲ. ಓಹೋಹೋ, ಆಗ ನಾವೇನ್ ಮಾಡ್ತೀವಿ, ಇನ್ನೂ ಹೆಚ್ಚಿನ ಕಾನ್ಸಂಟ್ರೇಷನ್, ಇನ್ನೂ ಪ್ರಬಲವಾದ ಔಷಧಿಗಳನ್ನ ಅಭಿವೃದ್ಧಿ ಪಡಿಸ್ತೀವಿ. ಅದನ್ನ ಹಾಕಿದ್ರೆ ನಾವು ಮತ್ತೆ ಪರಿಸರಕ್ಕೆ ಅದು 1-2 ಸ್ಪ್ರೇ ಹೋಗಲ್ಲ, ಜೀವಿತಾವಧಿ ಜಾಸ್ತಿ ಇರ್ತಲ್ಲ, 2 ಸ್ಪ್ರೇ ಬಂದು 4 ಸ್ಪ್ರೇ ಹೊಡಿಬೇಕಾಗ್ತದೆ. ಅಂದ್ರೆ ನಮ್ಗೆ ಗೊತ್ತೋ ಗೊತ್ತಿಲ್ಲದನ್ನ ಪರಿಸರಕ್ಕೆ ಔಷಧಿಗಳನ್ನ ತುಂಬುತ್ತಾ ಹೋಗ್ತೀವಿ, ನಮ್ಮ ಕಾಲ ಮೇಲೆ ಕಲ್ಲನ್ನ ನಾವೇ ಹಾಕ್ತೀವಿ, ಎತ್ತಾಕೊಳ್ತೀವಿ ಅನ್ನೋದನ್ನ ಜನಸಾಮಾನ್ಯರು ದಯಮಾಡಿ ಅರ್ಥ ಮಾಡ್ಕೋಬೇಕು. ಇವೆಲ್ಲ ಆಗಬಾರದು ಅಂತಂದ್ರೆ ನಾವು ಪರಿಸರವನ್ನ ಸ್ವಚ್ಛವಾಗಿ ಇಟ್ಕೋಬೇಕು, ಮಾಲಿನ್ಯ ಆಗದ ರೀತಿಯಲ್ಲಿ ಇಟ್ಕೋಬೇಕಾಗುತ್ತೆ. ಅನೇಕರು ವರ್ಷದಿಂದ ವರ್ಷಕ್ಕೆ ಯಾಕೆ ಜಾಸ್ತಿ ಆಯ್ತು, ಯಾಕೆ ಜಾಸ್ತಿ ಆಯ್ತು ಉಷ್ಣಾಂಶ ಅಂತ ಹೇಳಿ ಚಿಂತೆ ಮಾಡ್ತಿರ್ತಾರೆ. ಸೂರ್ಯನೇ ತುಂಬಾ ಪ್ರಖರವಾಗಿದಾನ, ಅಥವಾ ಭೂಮಿ ಸೂರ್ಯನಿಗೆ ಹತ್ರವಾಗ್ತಿದೆಯಾ ಅಂತ ಈ ತರದ ಆಲೋಚನೆಗಳು ಬರುತ್ತೆ. ಅದಲ್ಲ, ಇಲ್ಲಿ ನಾವು ಮಾಡ್ತಾ ಇರ್ತಕ್ಕಂತ ಅವಾಂತರಗಳು, ಮಾಲಿನ್ಯಗಳೇನಿದಾವೆ, ಸುಡ್ತಾ ಇರತಕ್ಕಂಥದ್ದು ನೋಡಿ. ಸಾಮಾನ್ಯವಾಗಿ ಮೊದಲೆಲ್ಲ ಹಳೆ ವಸ್ತುಗಳು ಅಂತ ಅಂದ್ರೆ ಅದನ್ನ ನಾವು ತಗೊಂಡೋಗಿ ತೋಟದ ಬದಿನಲ್ಲಿ ಹಾಕ್ತಕ್ಕಂಥದ್ದು ಅಥವಾ ಇನ್ನೆಲ್ಲ ಹಾಕ್ತಕ್ಕಂಥದ್ದು, ಹಳೆ ಸಾಮಾನು ತಗೊಂಡು ಕಲೆಕ್ಟ್ ಮಾಡ್ಕೊಂಡಕ್ಕೆ ಯಾರು ಬರ್ತಾ ಇದ್ರು ಅವ್ರಿಗೆ ಕೂಡ ಅಂತದ್ದು ನಡೀತಾ ಇತ್ತು. ಈಗೆಲ್ಲ ಬಹುತೇಕ ಪ್ಲಾಸ್ಟಿಕ್ ಆಗಿರೋದ್ರಿಂದ ಸಹಜವಾಗಿ ತಗೊಂಡ್ ಬಂದು ಮನೆ ಮುಂದ್ಗಡೆ ಹಾಕೋದು, ಬೆಂಕಿ ಹಾಕೋದು, ಇದನ್ನ ಮಾಡ್ತಾ ಇದೀವಿ. ಈ ತರದ್ದು ಆಗ್ಬಾರ್ದು. ಇದರಿಂದ ಈ ಒಂದು ಉಷ್ಣಾಂಶ ಅನ್ನುವಂಥದ್ದು ಭೂಮಿಯ ಮೇಲೆ ಜಾಸ್ತಿ ಆಗ್ತಿರ್ತಕ್ಕಂಥದ್ದು, ಈ ಹೆಚ್ಚಳವಾದಂತ ಉಷ್ಣಾಂಶ ಹವಾಮಾನ ಬದಲಾವಣೆಗೆ ಕಾರಣ ಆಗ್ತಾ ಇದೆ. ಇಲ್ಲಿ ಇನ್ನೊಂದು ಹೇಳ್ಬಿಡ್ತೀನಿ ಸರ್, ಉಷ್ಣಾಂಶ ಏನಾಗ್ತದೆ, ನಾವು ಒಂದು ಬ್ಲಾಂಕೆಟ್ ಅಂತ ಬೆಡ್ಶೀಟ್ ನ ಹೊತ್ಕೊಂಡ್ ಮಲ್ಕೊಂಡ್ರೆ ಏನಾಗ್ತದೆ, ನಮ್ಮ ಮೈಯಲ್ಲಿ ಉತ್ಪತ್ತಿ ಆದಂತ ಶಾಖ ಹೊರಗೋಗಲ್ಲ, ಯಾಕೆ ನಾವು ಬ್ಲಾಂಕೆಟ್ ಹೊತ್ಕೊಂಡಿರ್ತೀವಿ, ಹೊತ್ಕೊಂಡಿರ್ತೀವಿ, ಆ ಒಳಗಡೆ ನಮ್ಗೆ ಬೆಚ್ಚಗಾಗುತ್ತೆ. ಯಾಕೆಂದ್ರೆ ನಮ್ಮ ಮೈಯಲ್ಲಿ ಉತ್ಪತ್ತಿ ಆದಂತ ಶಾಖ ಈ ಹೊರಗೋಗೋದಕ್ಕೆ ಈ ಬ್ಲಾಂಕೆಟ್ ಬಿಡಲ್ಲ, ಹೌದು, ಅದು ಒಳಗಡೆ ಮತ್ತೆ ವಾಪಸ್ ಬರ್ತದೆ ನಮ್ಮ ಮೈಗೇನೆ, ಹಾಗಾಗಿ ಬೆಚ್ಚಗಿರ್ತದೆ. ಹಾಗಾಗ್ತಾ ಇದೆ, ಇಂಗಾಲದ ಡೈಆಕ್ಸೈಡ್ ಜಾಸ್ತಿ ಆಗೋದ್ರಿಂದ ಓಜೋನ್ ಲೇಯರ್ ಅಲ್ಲಿ ಈ ಭೂಮಿಯಲ್ಲಿ ಉತ್ಪಾದನೆ ಇದೆ ಅಂತ ಶಾಖವನ್ನ ಹೊರಗೋಗ್ಬಿಡ್ತಾ ಇಲ್ಲ, ಅದು ವಾಪಸ್ ಭೂಮಿಗೆ ಕಳಿಸ್ತಾ ಇದೆ. ಹಾಗಾಗಿ ಇನ್ನೂ ಶಾಖ ಜಾಸ್ತಿ ಆಗ್ತಾ ಇದೆ. ಒಂದ್ ಕಡೆ ಓಜೋನ್ ಲೇಯರ್ ಕಡಿಮೆ ಆಗಿ ಸೂರ್ಯನ ವಿಕಿರಣಗಳು ಭೂಮಿಗೆ ಬರ್ತಾವೆ, ಅದೊಂದ್ ಕಡೆ ಶಾಖ ಜಾಸ್ತಿ ಆಗ್ತದೆ. ಇನ್ನೊಂದ್ ಕಡೆ ಭೂಮಿಯಲ್ಲಿ ಉತ್ಪಾದನೆ ಅಂತ ಶಾಖ ವಾಪಸ್ ಎಲ್ಲೋ ವಾತಾವರಣಕ್ಕೆ ಹೋಗಿ ಸ್ವಲ್ಪ ಕೂಲ್ ಆಗ್ತಿತ್ತು, ಅದು ಹೋಗಿ ಬಿಡ್ತಾ ಇಲ್ಲ. ಇಂಗಾಲ ಡೈಆಕ್ಸೈಡ್ ಈ ಬ್ಲಾಂಕೆಟ್ ಹೊತ್ಕೊಂಡಂಗೆ ವಾಪಸ್ ಭೂಮಿಗೆ ಕಳಿಸ್ಕೊತಾ ಇದೆ. ಅದರಿಂದ ಸಹ ಉಷ್ಣಾಂಶ ಜಾಸ್ತಿ ಆಗ್ತದೆ. ಅದನ್ನೇ ಬ್ಲಾಂಕೆಟ್ ಟೆಂಪರೇಚರ್ ಅಂತ ಹೇಳೋದು. ಇದ್ರೂ ಸಹ ದಯಮಾಡಿ ಅರ್ಥ ಮಾಡ್ಕೋಬೇಕು, ಇಂಗಾಲದ ಡೈಆಕ್ಸೈಡ್ ಇಂದ ಏನೇನು ಅನಾಹುತಗಳಾಗ್ತವೆ ಈ ಸುಡೋದ್ರಿಂದ ಹೊಗೆ ಎಳಸೋದ್ರಿಂದ ದಯಮಾಡಿ ಅರ್ಥ ಮಾಡ್ಕೋಬೇಕಾಗ್ತದೆ. ಹೀಗೆ ಹೆಚ್ಚಳ ಆಗ್ತಾ ಇರತಕ್ಕಂತ ಉಷ್ಣಾಂಶವನ್ನ ತಡೆಯುವಲ್ಲಿ ಈ ಹವಾಮಾನ ಬದಲಾವಣೆಯನ್ನ ಆ ಮೂಲಕ ನಾವು ನಿಲ್ಲಿಸುವಲ್ಲಿ ಏನೆಲ್ಲ ಕ್ರಮಗಳನ್ನ ಸರ್ಕಾರದ ಮಟ್ಟದಲ್ಲಿ ಮತ್ತೆ ವೈಯಕ್ತಿಕವಾಗಿ ಕೈಗೊಳ್ಳಬಹುದು? ಸರಿ, ಈಗ ಮಾತೃಸಂಸ್ಥೆ ಏನ್ ಅಂತ ಹೇಳ್ತೀವಿ ನಾವು, ಕೃಷಿ ಸಂಬಂಧಿತ ಮಾತೃಸಂಸ್ಥೆಯಿಂದ ನವದೆಹಲಿಯಲ್ಲಿದೆ, ಅಲ್ಲಿ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ICAR ಅಂತ ಕರೀತಾರೆ. ಹೌದು ಸರ್, ಅವರು ಈಗಾಗಲೇ ಹೇಳಿದ್ದಾರೆ ಸರ್, ದೇಶದಲ್ಲಿ ಈಶಾನ್ಯ ಭಾಗದಲ್ಲಿ ಮಳೆ ಕಡಿಮೆ ಬೀಳ್ತದೆ, ಅಲ್ಲಿಗೆ ಬೇಕಾದಂತಹ ತಳಿಗಳನ್ನ ಅಭಿವೃದ್ಧಿಪಡಿಸಬೇಕಾಗ್ತದೆ, ಅಲ್ಲಿ ಹೊಂದ್ಕೊಂಡು ಬೆಳೆಯುವಂತ ತಳಿಗಳನ್ನ ಅಭಿವೃದ್ಧಿಪಡಿಸಬೇಕಾಗ್ತದೆ. ಮತ್ತೆ ಆಗ್ನೇಯ ಭಾಗದಲ್ಲಿ ಜಾಸ್ತಿ ಆಗ್ತದೆ, ಅಲ್ಲಿಗೆ ಏನನ್ನ ನಾವು ತಳಿಗಳನ್ನ ಅಭಿವೃದ್ಧಿಪಡಿಸಬೇಕು ಅದನ್ನ ಪಡಿಸ್ಕೋಬೇಕು. ವಿಜ್ಞಾನಿಗಳಿಗೆ ಆಗಲೇ ಸೂಚನೆ ಕೊಟ್ಬಿಟ್ಟಿದ್ದಾರೆ. ಮತ್ತೆ ಕೆಲವು ತಳಿಗಳ ಹೂವುಗಳು ಈ ಉಷ್ಣಾಂಶದಲ್ಲಿ ಅರಳಲ್ಲ, ಆ ಉಷ್ಣಾಂಶದಲ್ಲಿ ತಡ್ಕೊಂಡು ಅರಳುವಂತಹ ಅದೇ ಮರಗಿಡಗಳ ಜಾತಿಯ ತಳಿಗಳನ್ನ ಅಭಿವೃದ್ಧಿಪಡಿಸಬೇಕು. ಮತ್ತೆ ಉಷ್ಣಾಂಶ ಏರಿಕೆ ಆಗ್ತದೆ, ಇಳುವರಿ ಕಡಿಮೆ ಆಗ್ತದೆ, ಇಳುವರಿ ಕಡಿಮೆ ಆದ್ರೆ ಆಹಾರದ ಕೊರತೆ ಬೀಳ್ತದೆ. ನಾವು ಆಹಾರ ಉತ್ಪಾದನೆ ಮಾಡಬೇಕಾದ್ರೆ ಏನೇನು ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಬೇಕು. ಈಗಾಗಲೇ ವಿಜ್ಞಾನಿಗಳಿಗೆ ಅವರು ಮಾಹಿತಿನ ಕೊಟ್ಟು ಬೇಕಾದಂತ ಹಣ ಸಹಾಯವನ್ನು ಮಾಡಿ ಸಂಶೋಧನೆ ನಡೀತಾ ಇದೆ ಸರ್. ಆದರೂ ನಾವು ನಮ್ಮ ಏನು ವಾತಾವರಣವನ್ನ ಸುರಕ್ಷಿತವಾಗಿಟ್ಕೊಳ್ಳೋದಂತ ನಾವು ಮರಿಬಾರ್ದು. ಆಕ್ಚುಲಿ ಎಲ್ಲವೂ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತೇ ಮಾಡಕ್ಕಾಗಲ್ಲ, ನಾವು ಜನಸಾಮಾನ್ಯರ ಜವಾಬ್ದಾರಿ ಜಾಸ್ತಿ ಇರ್ತದೆ. ಹಾಗಾಗಿ ಈಗ ಇನ್ನೊಂದು ಹೇಳ್ತಾರೆ, ಉಷ್ಣಾಂಶ ಜಾಸ್ತಿ ಆಗೋದ್ರಿಂದ ಮೊಳಕೆ ಕಡಿಮೆ ಆಗ್ತದೆ ಅಂತ. ಮೊಳಕೆ ಪ್ರಮಾಣ ಏನೋ ಬೀಜನ ಬಿತ್ತನೆ ಮಾಡ್ತೀವಿ, ಮೊಳಕೆ ಪ್ರಮಾಣ ಕಡಿಮೆ ಆಗ್ತದೆ. ಒಂದ್ ಕೆಜಿ ಹಾಕಿದ್ರೆ ಅದ್ರ ಬರೀ ಅರ್ಧ ಕೆಜಿನ ಮೊಳಕೆ ಆಗ್ಬಹುದು. ಹೌದೌದು. ಆಮೇಲೆ ಉಷ್ಣಾಂಶ ಜಾಸ್ತಿ ಆದಂಗೆ ಗಿಡಗಳ ಜೀವಿತಾವಧಿ ಕಡಿಮೆ ಆಗ್ತದೆ, ಆಟೋಮೆಟಿಕ್ ಇಳುವರಿನೂ ಕಡಿಮೆ ಆಗ್ತದೆ. ಈಗ ತೊಗರಿ 6 ತಿಂಗಳು ಇರಬೇಕು, 6 ತಿಂಗಳು 3 ತಿಂಗಳಿಗೆ ಕಾಯ್ಬಿಟ್ರೆ 6 ಕೆಜಿ ಕೊಡಬೇಕು, 3 ಕೆಜಿ ಕೊಡ್ತದೆ, ಇಳುವರಿ ಕಡಿಮೆ ಆಗ್ತದೆ. ಅದನ್ನ ಸ್ವಲ್ಪ ದಯಮಾಡಿ ಯೋಚನೆ ಮಾಡಬೇಕು ಅಂತ ಹೇಳಿದರೆ. ಮತ್ತೆ ಇನ್ನೊಂದು ಪ್ರಮುಖವಾಗಿ ಹೇಳಿದೆ ಅಂತಂದ್ರೆ, ನಾವೇನು ಈಗ ಇರೋದಕ್ಕಿಂತ 2 ಡಿಗ್ರಿಯಿಂದ 6 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಜಾಸ್ತಿ ಆಗ್ತಿದಂಗೆ ಈ ಪ್ರಾಣಿಗಳ ಗರ್ಭ ಧರಿಸುವಿಕೆ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತದೆ ಅಂತ ಹೇಳ್ತಾರೆ. ಮನುಷ್ಯರಿಗೂ ಅದು ಮನುಷ್ಯರಿಗೂ ಆಗ್ತದೆ. ಉಷ್ಣಾಂಶ ಜಾಸ್ತಿ ಆಗ್ತಿದಂಗೆ ಪ್ರಾಣಿಗಳು ಗರ್ಭ ಧರಿಸೋದಕ್ಕೆ ಕಡಿಮೆ. ಈಗ ಅಲ್ಲಿ ಉದಾಹರಣೆಗೆ ನಾವು ಗೊತ್ತಿಲ್ಲ, ಹಲವಾರು ಜನ ಹಲವಾರು ಕಾರಣಗಳನ್ನ ಕೊಟ್ಟರು. ಈಗಾಗಲೇ ಗುಬ್ಬಚ್ಚಿ ಇಲ್ಲ, ಕಾಗೆಗಳ ಸಂಕುಲ ಕಡಿಮೆ ಆಗ್ತಾ ಇದೆ, ರಣಹದ್ದುಗಳ ಕಡಿಮೆ ಆಗ್ತಾ ಇದೆ, ಇವೆಲ್ಲವೂ ನಮ್ಮಲ್ಲಿ ಆಗಿರ್ತುವಂತಹ ವಾತಾವರಣ ಬದಲಾವಣೆಯಿಂದ. ಮುಂದೆ ಏನೇನಾಗ್ತವೋ, ಯಾವ ಪ್ರಾಣಿಗಳು ಹೋಗ್ತವೋ, ಯಾವ ಮರಗಿಡಗಳು ಹೋಗ್ತವೋ ಗೊತ್ತಿಲ್ಲ. ಹಾಗಾಗಿ ನಾವು ಅದನ್ನ ತಡೆಯೋದಕ್ಕೆ ಏನೇನು ಕ್ರಮಗಳನ್ನ ತಕ್ಕಬೇಕು, ಯಾವ ತಳಿಗಳನ್ನ ನಾವು ಅಭಿವೃದ್ಧಿಪಡಿಸಬೇಕು, ಯಾವ ಭಾಗಕ್ಕೆ ಯಾವ ತಳಿ ಬೇಕು. ಆಮೇಲೆ ಈಗ ಸಪೋಸ್ 1 ತಿಂಗಳು ಮಳೆ ಬರಲಿಲ್ಲ ಅಂದ್ರೆ 1 ತಿಂಗಳು ಡಿಲೇಡ್ ಸೋಯಿಂಗಿಗೆ ಅಂದ್ರೆ ನಿಧಾನವಾಗಿ ಬಿತ್ತೋದಕ್ಕೆ ಯಾವ ತಳಿಯನ್ನು ಶಿಫಾರಸು ಮಾಡಬೇಕು. 2 ತಿಂಗಳು ಮಳೆ ಬರಲಿಲ್ಲ ಅಂತಂದ್ರೆ 2 ತಿಂಗಳು ನಿಧಾನವಾಗೋದಕ್ಕೆ ಯಾವ ಬೆಳೆಯನ್ನು ನಾವು ಶಿಫಾರಸು ಮಾಡಬೇಕು ರೈತರಿಗೆ, ಇದೆಲ್ಲ ನಾವು ತಯಾರು ಮಾಡ್ಕೊಂಡಿದ್ದೀವಿ ಸರ್. ಅದು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತು ನಮಗೆ ಇದ್ರ ಬಗ್ಗೆ ನಿರ್ದೇಶನ ನೀಡಿದೆ. ಆದ್ರೂ ವಿಪರೀತವಾದಂತ ಚೇಂಜ್ ಬದಲಾಗುವಂತಹ ಹವಾಮಾನವನ್ನ ನಾವು ತಡೆಯೋದ್ರೆ ನಾವೆಂತ ತಂತ್ರಜ್ಞಾನ ತಂದ್ರೂ ಕಷ್ಟ ಆಗ್ತದೆ, ಕೊರತೆಯನ್ನು ನೀಗಿಸೋದಕ್ಕೆ ಕಷ್ಟ ಆಗ್ತದೆ ಅನ್ನೋದನ್ನ ನಾನು ತಮ್ಮ ಗಮನಕ್ಕೆ ತರಬರ್ತೀನಿ. ಜೊತೆಗೆ ಭಾರತ ಸರ್ಕಾರ ಏನ್ ಮಾಡ್ತಾ ಇದೆ, ಇದು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತು ಭಾರತ ಸರ್ಕಾರದ ಒಂದು ಅಂಗ, ಕೃಷಿ ಅಂಗ, ಅದರ ಅಧೀನದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದೆ. ಹಾಗಾದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ ಅಂತಂದ್ರೆ, ತಮಗೆಲ್ಲ ತಿಳಿದ್ರ ಹಾಗೆ ಈಗಾಗಲೇ ಹೆಚ್ಚು ಸೋಲಾರ್ ಅನ್ನು ಬಳಸೋದಕ್ಕೆ ಉತ್ತೇಜನ ಕೊಡ್ತಾ ಇದೆ. ಜಾಸ್ತಿ ವಾಹನಗಳಲ್ಲಿ ಇಂಧನಗಳನ್ನ ಹಾಕ್ಬಿಡಿ ಅಂತ ಹೇಳಿ, ಮತ್ತೆ ಮರಗಿಡಗಳಿಗೆ ಬೆಂಕಿ ಹಾಕ್ಬಿಡಿ ಅಥವಾ ಒಲೆಗೆ ಸೌದೆಯನ್ನ ಹಾಕಿ ಹೊಗೆ ಎಬ್ಬಿಸಬೇಡಿ ಅನ್ನೋದಕ್ಕೋಸ್ಕರನೇ ಹೆಚ್ಚು ಈಗ ಸೋಲಾರ್ ಎನರ್ಜಿಯನ್ನ, ಸೋಲಾರ್ ಶಕ್ತಿಯನ್ನ ಬಳಸ್ಕೊಳ್ಳೋದಕ್ಕೆ ಸಬ್ಸಿಡಿ ಮೂಲಕ ಉತ್ತೇಜನವನ್ನು ನೀಡತಕ್ಕಂಥದ್ದು. ಮತ್ತೆ ಎಲೆಕ್ಟ್ರಿಕ್ ವಾಹನವನ್ನ ಬಳಸ್ಕೊಳ್ಳೋದಕ್ಕೆ ಉತ್ತೇಜನವನ್ನು ನೀಡ್ತಾ ಇದೆ. ಈಗಾಗಲೇ ತಮ್ಗೆ ಹೇಳದೆ ವಾಹನಗಳಿಂದ ಹೆಚ್ಚು ಧೂಳು ಹೇಳ್ತಿರೋದಂತ, ನಾವು ಪೆಟ್ರೋಲ್ ಡೀಸೆಲ್ ಹಾಕಿ ಸುಟ್ಟು ಹೊಗೆ ಎಬ್ಸಿ ನಾವು ಇಂಗಾಲ ಡೈಆಕ್ಸೈಡ್ ಅನ್ನು ಹೊರಗಡೆ ಆಗ್ತಾ ಇದೀವಿ, ಅದರಿಂದ ಉಷ್ಣಾಂಶ ಜಾಸ್ತಿ ಆಗ್ತದೆ. ಸೊ ಅದರ ಬದಲಾಗಿ ಎಲೆಕ್ಟ್ರಿಕ್ ವಾಹನಗಳನ್ನ ಬಳಸಿ ಅಂತ ಹೇಳಿ ಉತ್ತೇಜನವನ್ನ ಕೊಡ್ತಾ ಇದೆ. ಮತ್ತೆ GDP ಇದೆ, GDP ಅಲ್ಲಿ ಶೇಕಡ 2.6% ಇದಕ್ಕೋಸ್ಕರ ವ್ಯಯ ಮಾಡ್ತಾ ಇದೆ ಸರ್ಕಾರ. 2.6% ಈ ಹವಾಮಾನ ವೈಪರೀತ್ಯವನ್ನ ತಡಿಬೇಕು, ಹವಾಮಾನ ಬದಲಾವಣೆಯನ್ನ ತಡಿಬೇಕು ಅಂದ್ಬಿಟ್ಟು ನಾನಾ ರೂಪದಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದೆ. ನಾನಾಗ್ಲೇ ಹೇಳಿದಂಗೆ ಬೆಳೆ ಸುಧಾರಣೆ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಈಗ ಅಸ್ಸಾಂ ಭಾಗದಲ್ಲಿ ಮಳೆ ಕಡಿಮೆ ಆದ್ರೆ ಅಲ್ಲಿ ಏನ್ ಬೆಳೆ ಬೇಕು, ಯಾವ ತಳಿ ಬೇಕು, ಆಗ್ನೇಯ ಭಾಗದಲ್ಲಿ ಮಳೆ ಜಾಸ್ತಿ ಇರಲ್ಲ, ಯಾವ್ ಬೆಳಿಬೇಕು ಯಾವ್ ತಳಿಬೇಕು. ದಕ್ಷಿಣ ಭಾಗದಲ್ಲಿ ಮಳೆ ಕಡಿಮೆ ಆದ್ರೆ ನೀರೇ ಇಲ್ಬಹುದು, ಭತ್ತನೆ ಇಲ್ದೆ ಇರ್ಬೋದು, ನೀರ್ ಕಟ್ಟಿ ಭತ್ತನೆ ಬೆಳೆಯಕಾಗದೆ ಇರ್ಬೋದು. ಆಗ ಬರೀ ಬರಭತ್ತ ಬೆಳೆಯೋದಕ್ಕೆ ಯಾವ ತಳಿ ತರ್ಬೇಕು ನಾವು? ಹೌದು, ಮೊದ್ಲು ಬರಭತ್ತ ಬೆಳಿತಿರಲ್ಲ, ನೀರಿಲ್ದೇನೆ ಭತ್ತ ಬೆಳೆಯೋದು ಯಾವ ತರಬೇಕು? ಅಥವಾ ಇದು ರಾಗಿ, ಈ ಬರ ನಿರೋಧಕ ತಳಿಗಳು, ಬರ ನಿರೋಧಕ ತಳಿಗಳು, ಹೀಗೆ ಹಲವು ಕಾರ್ಯಕ್ರಮಗಳು ನಡೀತಾವೆ. ಅದು ಸರ್ಕಾರ ಮಟ್ಟದಲ್ಲಿ ನಮ್ಗೆ ಸಾಕಷ್ಟು. ಮತ್ತೆ ಅರಣ್ಯ ಸಂರಕ್ಷಣೆಯನ್ನ ಮಾಡಬೇಕು ಅಂತ ಹೆಚ್ಚು ಒತ್ತು ಕೊಡ್ತಾ ಇದೆ. ಮೊದಲೆಲ್ಲ ಏನಾಗ್ತಿತ್ತು, ಕಾಡಂಚಿನ ಊರುಗಳಲ್ಲಿ ಅರಣ್ಯವನ್ನು ಕಡ್ಕೊಂಡು ನೀರ್ ಕಾಯ್ಸಕ್ಕೆ ಅಡಿಗೆ ಮಾಡಕ್ಕೆ ಉಪಯೋಗಿಸ್ಕೊಳ್ಳುವಂಥದ್ದು ಇವೆಲ್ಲ ಆಗ್ತಿತ್ತು. ಈಗ ಗ್ಯಾಸ್ ಪ್ರತಿ ಮನೆಗೆ ಕೊಡೋದ್ರಿಂದ ಬಹುಶಃ ಯಾರು ಮರಕಡೆಯಕ್ಕೆ ಹೋಗಲ್ಲ, ನನಗೆ ಅನ್ಸದ ಮಟ್ಟಿಗೆ ಅಡಿಗೆ ಮಾಡೋದಕ್ಕೆ ಯಾರು ಸೌದೆನ ತರಲಿಕ್ಕೆ ಕಾಡಿಗೆ ಹೋಗಲ್ಲ. ಈಗೆಲ್ಲ ಗ್ಯಾಸ್ ಬಂದಿದೆ, ಗ್ಯಾಸ್ ಮೂಲಕ ಅಡಿಗೆಗಳನ್ನ ಮಾಡ್ಕೊಳ್ತಾ ಇದೆ. ಇದು ಸಹ ಅವರ ಒಂದು ಉತ್ತೇಜನ. ಮತ್ತೆ ನೀರನ್ನ ಮಿತ ಬಳಕೆ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಏನ್ ನಾವು ಕಟ್ತಾ ಇದ್ವಿ ಒಂದು ಬದು ದಾಟಿ ನೀರ್ ಹೋಗಂಗೆ, ಅದನ್ನ ಮಾಡಂಗಿಲ್ಲ. ಕೃಷಿ ಸಿಂಚಾಯಿ ಯೋಜನೆ ಅಡಿಯಲ್ಲಿ ಹನಿ ನೀರಾವರಿ ಅಥವಾ ಸ್ಪ್ರಿಂಕ್ಲರ್ ಇರಿಗೇಷನ್ ಮೂಲಕ ನೀರನ್ನ ಮಿತ ಬಳಕೆ ಮಾಡ್ಕೊಳ್ಳೋದಕ್ಕೆ ಸಬ್ಸಿಡಿ ಮೂಲಕ ರೈತರಿಗೆ ಅವರು ಉತ್ತೇಜನವನ್ನ ನೀಡ್ತಾ ಇದ್ದಾರೆ. ಮತ್ತೆ ಬಿದ್ದಂತ ಮಳೆಯನ್ನ ಹಾರ್ವೆಸ್ಟ್ ಮಾಡಬೇಕು. ಇನ್ನು ಕೃಷಿ ಹೊಂಡ ಕಾರ್ಯಕ್ರಮಗಳಿದೆ ನೋಡಿ, ಬಿದ್ದಂತ ಮಳೆಯನ್ನ ಒಂದ್ ಕಡೆ ಶೇಖರಣೆ ಮಾಡಿ ಮಳೆ ಕೊಯ್ಲು ಮಾಡಬೇಕು. ಆ ಶೇಖರಣೆ ಮಾಡಿದಂತ ನೀರನ್ನ ಯಾವ್ದೋ ಒಂದು ಸಮಯದಲ್ಲಿ ಕೃಷಿಗೆ ಉಪಯೋಗ ಬೆಳೆಯನ್ನ ಸಂರಕ್ಷಣೆ ಮಾಡ್ಕೊಳ್ಬೇಕು ಅಂತೇಳಿ ಕೃಷಿ ಹೊಂಡ ಯೋಜನೆಗಳು ಅಥವಾ ಏನಿ ಈಗ ರೂಫ್ ಆ ವಾಟರ್ ಹಾರ್ವೆಸ್ಟಿಂಗ್ ಅಂತ ಹೇಳ್ತಾರೆ, ಆತರ ಎಲ್ಲ ಮಾಡ್ಕೊಂಡು ನೀರನ್ನ ಸದ್ಬಳಕೆ ಮಾಡ್ಕೋಬೇಕು ಅನ್ನೋದನ್ನ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ಮತ್ತೆ ಬೆಳೆ ವಿಮೆ, ಈ ವೈಪರೀತ್ಯದಿಂದ ಆಗುವಂತಹ ನಷ್ಟದಿಂದ ರೈತರು ಕಂಗಾಲಾಗ್ತಾರೆ, ಅದನ್ನ ಅವರನ್ನ ಸಂರಕ್ಷಣೆ ಮಾಡೋದಕ್ಕೋಸ್ಕರ ಬೆಳೆ ವಿಮೆಯಂತಹ ಒಂದು ಉತ್ತಮವಾದಂತಹ ಯೋಜನೆಯನ್ನ ಭಾರತ ಸರ್ಕಾರ ಕೊಟ್ಟಿದೆ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಆಗ್ರೋ ಮೆಟ್ ಅಡ್ವೈಸರಿ ಜಾಸ್ತಿ ಆಗಿದೆ. ಪ್ರತಿ 5 ದಿನಗಳಿಗೊಮ್ಮೆ ಮುಂದಿನ 5 ದಿನಗಳಲ್ಲಿ ಮಳೆ ಎಷ್ಟಿರ್ತದೆ, ಉಷ್ಣಾಂಶ ಎಷ್ಟಿರ್ತದೆ, ತೇವಾಂಶ ಎಷ್ಟಿರ್ತದೆ, ಗಾಳಿ ಎಷ್ಟು ವೇಗದಲ್ಲಿ ಬೀಸುತ್ತೆ, ಹವಾಮಾನ ಮುನ್ಸೂಚನೆ ಮುನ್ಸೂಚನೆ ನೋಡುವಂತದ್ದು ಬಹಳ ಉತ್ತಮವಾದ ಕೆಲಸ. ಈಗಾಗಲೇ ಕೆಲವರು ನಮ್ಮ ಕೇಂದ್ರಕ್ಕೆ ಫೋನ್ ಮಾಡ್ತಾರೆ, ನಾಳೆ ಭತ್ತ ಕೊಯ್ತಿದ್ದೆ ಮಳೆ ಏನಾರು ಬರ್ತದೆ ಅಂತ. ಅಂದ್ರೆ ಅವ್ರು ಭತ್ತ ಕೊಯ್ಯೋದಕ್ಕಿಂತ ಮೊದಲು ಒಂದ್ಸಲ ವಿಚಾರಣೆ ಇರುವ ಅಷ್ಟು ಮನವರಿಕೆ ಈಗ ರೈತ ಬಾಂಧವರಿಗೆ ಬಂದಿದೆ ಕೆಲವರಿಗೆ. ಅದು ಮುಂದಿನ ದಿನಗಳಲ್ಲಿ ದಯಮಾಡಿ ರೈತ ಬಾಂಧವರು ಇದನ್ನ ಅರ್ಥ ಮಾಡ್ಕೋಬೇಕು. ಯಾವುದೇ ಕೊಯ್ಲು ಮಾಡುವಾಗ ಒಂದ್ಸರಿ ನಮ್ಮ ಮಾಹಿತಿನ ಪಡ್ಕೊಂಡು ನೀವು ಕೊಯ್ಲು ಮಾಡಿದ್ರೆ, ಈ ಕೊಯ್ಲು ಮಾಡಿ ಇಟ್ಬಿಟ್ಟಿರ್ತಾರೆ, ಮಳೆ ಹೋಯುತ್ತೆ, ಎಲ್ಲ ಬೆಳೆ ಹಾಳಾಗುತ್ತೆ. ಅದ್ರ ಬದಲು ಅಟ್ಲೀಸ್ಟ್ ನಿಂತಿದ್ರೆ ಒಂದ್ 2 ದಿನ ತಡವಾಗಿ ಕೊಯ್ದ್ರೆ ಅವ್ರಿಗೆ ನಷ್ಟ ಆಗಲ್ಲ. ಹಾಗಾಗಿ ಈ ಅಗ್ರೋಮೆಟ್ ಅಡ್ವೈಸರಿನ ರೈತ ಬಾಂಧವರು ಪಡ್ಕೋಬೇಕಾಗ್ತದೆ. ಮತ್ತೆ ಪರ್ಯಾಯ ಬೆಳೆ ವ್ಯವಸ್ಥೆ, ನಾನು ಆಗ್ಲೇ ಹೇಳ್ದಂಗೆ 1 ತಿಂಗಳು ಮಳೆ ಬರಲ್ಲ ಅಂದ್ರೆ ಯಾವ ಬೆಳೆ ಹಾಕ್ಬೇಕು, 2 ತಿಂಗಳು ಮಳೆ ಬರಲ್ಲ ಅಂದ್ರೆ ನಂತರ ಬಂದ್ರೆ ಯಾವ ಬೆಳೆ ಹಾಕ್ಬೇಕು, ಅಥವಾ 3 ತಿಂಗಳು ನಿಧಾನವಾಗಿ ಮಳೆ ಬಂದ್ರೆ ಯಾವ ಬೆಳೆ ಹಾಕ್ಬೇಕು. ಬರೇ ಬೆಳೆ ವ್ಯವಸ್ಥೆ ನಾವು ಆಲ್ರೆಡಿ ಈಗ ಮಾಡ್ಕೊಂಡಿದ್ವಿ. ಈಗ ನಾವು ಉದಾಹರಣೆಗೆ ರಾಗಿ ಆದ್ರೆ ಯಾವ ತಿಂಗಳಲ್ಲಿ ಯಾವುದನ್ನ ಬಿತ್ತನೆ ಮಾಡ್ಬೇಕು ಅಂತ ಈಗಾಗಲೇ ರೆಡಿ ಮಾಡ್ಕೊಂಡಿವಿ. ಭತ್ತದಲ್ಲೂ ಅಷ್ಟೇ, ಅಥವಾ ಯಾವ ಸೀಸನ್ ಅಲ್ಲಿ ಯಾವ ಬೆಳೆಯನ್ನು ಬೆಳಿಬೇಕು ಅನ್ನೋದನ್ನು ಸಹ ರೈತ ಬಂದ್ರು ನಾವು ಮಾಹಿತಿಯನ್ನ ಕೊಡ್ತಾ ಇದೀವಿ. ಮತ್ತೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈ ತರಬೇತಿಗಳನ್ನ ಕೊಡ್ತಾ ಇದೀವಿ. ತರಬೇತಿಗಳನ್ನ ಈ ಪ್ರತಿಯೊಬ್ಬರಿಗೂ ಮನವರಿಕೆ ಮಾಡ್ಕೊಡ್ಲೇಬೇಕು ನಾವು. ಹವಾಮಾನ ಬದಲಾವಣೆ ಅಂದ್ರೇನು, ಹವಾಮಾನ ಬದಲಾವಣೆಯಿಂದ ಆಗುವಂತಹ ದುಷ್ಪರಿಣಾಮಗಳು ಏನು ಅನ್ನೋದನ್ನ ಯಾಕೆ ಆಗ್ತಾ ಇದೆ ಅನ್ನೋದನ್ನ ಪ್ರತಿಯೊಬ್ಬರಿಗೂ ಮನವರಿಕೆ ಮಾಡ್ಕೊಡ್ಲೇಬೇಕು. ಹಾಗಾಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಯಾವುದೇ ತರಬೇತಿ ನಡೆದ್ರೆ ಇದೊಂದು ಕಾರ್ಯಕ್ರಮ ಇರಬೇಕು, ಒಂದು ಗಂಟೆ ಇದ್ರ ಬಗ್ಗೆ ಹೇಳಬೇಕು ಅನ್ನೋದನ್ನ ನಾವು, ಇದು ನಮ್ಮ ಕೇಂದ್ರ ಸರ್ಕಾರದ ಅಥವಾ ನಮ್ಮ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತು ಅಥವಾ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಒಂದು ನಿರ್ದೇಶನವೂ ಹೌದು. ಪ್ರತಿಯೊಬ್ಬರಿಗೂ ಇದ್ರ ಬಗ್ಗೆ ಮನವರಿಕೆ ಮಾಡ್ಕೊಳ್ಳಿ, ಇದ್ರ ಬಗ್ಗೆ ಪ್ಲಾಸ್ಟಿಕ್ ಬಳಕೆಯಿಂದ ನಂತರ ನಮಗೆ ನಿರ್ದೇಶನ ಇದೆ. ಆ ರೀತಿ ನಾವು ಮಾಡ್ತಾ ಇದ್ವಿ. ಆದಷ್ಟು ನಮ್ಮ ಮಟ್ಟದಲ್ಲಿ ಏನು ಸಾಧ್ಯವೋ ಮನವರಿಕೆ ಮಾಡಿಕೊಡ್ಲಿಕ್ಕೆ ರೈತ ಬಂಧುವರಿಗೆ ನಾವು ಪ್ರಯತ್ನ ಮಾಡ್ತಾ ಇದೀವಿ ಸರ್. ಹೀಗೆ ಈ ಸರ್ಕಾರದ ಮಟ್ಟದಲ್ಲಿ ಸಾಕಷ್ಟು ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ. ಮತ್ತೆ ಈ ಒಂದು ಹವಾಮಾನ ಬದಲಾವಣೆ ಆಗದ ಹಾಗೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅದಕ್ಕೆ ಉತ್ತೇಜನವನ್ನು ಕೂಡ ನೀಡಲಾಗ್ತಾ ಇದೆ. ಇದು ಸರ್ಕಾರದ ಕಾರ್ಯಕ್ರಮ, ಸರ್ಕಾರವೇ ಮಾಡಬೇಕು ಅಂತ ಹೇಳಿ ನಾವು ಕೈಚಲ್ಲಿ ಕೂರುವಂಥದ್ದಲ್ಲ. ನಮ್ಮ ಮಟ್ಟದಲ್ಲೂ ಕೂಡ ಅನೇಕ ಕೆಲಸಗಳು ಆಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಹವಾಮಾನ ಬದಲಾವಣೆ ಆಗದ ಹಾಗೆ ವೈಯಕ್ತಿಕವಾಗಿ ನಾವು ಹೇಗೆ ಕೊಡುಗೆಗಳನ್ನು ಕೊಡಬಹುದು ಅಂತೀರಿ? ಸರ್, ಖಂಡಿತ ಸರ್. ಏಕೆಂದರೆ ಹವಾಮಾನ ಬದಲಾವಣೆಯಲ್ಲಿ ಪ್ರತಿಯೊಬ್ಬರ ಜವಾಬ್ದಾರಿ ಸಹ ಇರ್ತದೆ. ನಾವು ಒಬ್ಬ ಮನುಷ್ಯನಾಗಿ ಈ ಒಂದು ಪ್ರಕೃತಿಯನ್ನು ಸಂರಕ್ಷಣೆ ಮಾಡುವಂಥದ್ದು ನಮ್ಮ ಕರ್ತವ್ಯ ಆಕ್ಚುಲಿ. ಆ ನಿಟ್ಟಿನಲ್ಲಿ ನಾವು ಬೆಂಕಿಯನ್ನು ಹಾಕುವಂಥದ್ದು ಸುಡುವಂಥದ್ದಕ್ಕೆ ಹೋಗಬಾರ್ದು. ಯಾವುದೇ ಕಸ ಕಡ್ಡಿ ಇರಲಿ ಅಥವಾ ತರಗೆಲೆ ಇರಲಿ ಅಥವಾ ಇನ್ನೊಂದು ಕಡೆ ಇರಲಿ, ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಕಳಿಸಿ ಒಟ್ಟಿಗೆ ಗೊಬ್ಬರವನ್ನ ಮಾಡಿಕೊಂಡು ನಾವು ಜಮೀನಿಗೆ ಹಾಕಿದ್ರೆ ಒಂದು ಫಲವತ್ತತೆ. ಈಗಂತೂ ಬೇಸಿಗೆ ಅನ್ನುವ ಕಾರಣಕ್ಕೆ ಕಂಡು ಕಂಡಲ್ಲಿ ಬೆಂಕಿ ಹಚ್ಚ ಅಂತದ್ದು ಒಂದು ಚಾಳಿ ಆಗ್ಬಿಟ್ಟಿದೆ. ಅದು ಅರಣ್ಯ ಆಗಿರ್ಬೋದು, ಹೊಲಗದ್ದೆ ಆಗಿರ್ಬೋದು, ಇನ್ಯಾವುದೋ ಖಾಲಿ ಇರತಕ್ಕಂತ ಮೈದಾನ ಆಗ್ಬಹುದು. ಏನು ಈಗ ಪ್ಲಾಸ್ಟಿಕ್ ಅಂತೂ ಎಲ್ಲ ಕಡೆ ಸಿಗುತ್ತೆ. ನಾಲ್ಕು ಪ್ಲಾಸ್ಟಿಕ್ ಬಾಟ್ಲಿನ ಪ್ಲಾಸ್ಟಿಕ್ ನ ತಂದು ಗುಡ್ಡೆ ಹಾಕೋದು, ಬೆಂಕಿ ಕಡ್ಡಿ ಗೀರೋದು. ಹೌದು. ಆಮೇಲೆ ಇನ್ನು ಕೆಲವು ನಮ್ಮ ರೈತ ಬಾಂಧವರು ಬದುಗಳಲ್ಲಿ ಸ್ವಲ್ಪ ಹುಲ್ಲು ಇರ್ತದೆ ಸುಟ್ಟು ಹೋಗ್ಲಿ, ಅಥವಾ ಕಳೆ ಇರ್ತದೆ ಗಿಡ ಇರ್ತದೆ ಸುಟ್ಟು ಹೋಗ್ಲಿ ಅಂತ ಹಾಕ್ತಾರೆ. ಖಂಡಿತ ಆ ಕೆಲಸವನ್ನ ಮಾಡಬಾರ್ದು. ಅದನ್ನ ಒಂದ್ ಕಡೆ ಕೊಚ್ಚಾಕಿ ಅಥವಾ ಬೀಟ್ರಲ್ ಹೊಡೆದು ಅಲ್ಲಿ ಬಿಟ್ಟರೆ ಅದು ಕರೆಕ್ಟ್ ಗೊಬ್ಬರ ಆಗ್ತದೆ, ಅಥವಾ ಒಂದ್ ಕಡೆ ಸೇರಿಸಿ ನೀವು ಒಂದ್ಸಲ ಅದ್ರ ಮೇಲೆ ಸಗಣಿ ಹಾಕಿದ್ರೆ ಅದು ಒಳ್ಳೆ ಕಳಿತು ಗೊಬ್ಬರ ಆಗ್ತದೆ, ಅದನ್ನ ಭೂಮಿಗೆ ಹಾಕಬೇಕಾಗ್ತದೆ. ಎರಡನೇ ವಿಚಾರ, ವಾಹನಗಳನ್ನ ಸ್ವಲ್ಪ ಈ ಪೆಟ್ರೋಲ್ ಡೀಸೆಲ್ ಇಂಧನವನ್ನ ಬಳಕೆಯನ್ನ ಸ್ವಲ್ಪ ಕಡಿಮೆ ಮಾಡಬೇಕಾಗ್ತದೆ. ವೈಯಕ್ತಿಕ ಮಟ್ಟದಲ್ಲಿ ನಾವು ಆದಷ್ಟು ಸಣ್ಣ ಪುಟ್ಟ ವಾಹನಗಳಾಗ್ಲಿ ಅಥವಾ ನಮ್ಮ ವೈಯಕ್ತಿಕ ವಾಹನಗಳನ್ನ ಎಲೆಕ್ಟ್ರಿಕ್ ವಾಹನಗಳನ್ನ ಇನ್ನು ಮುಂದೆ ಬಳಸೋದಕ್ಕೆ ನಾವು ಅನುವು ಆಗಬೇಕಾಗ್ತದೆ. ಯಾಕೆಂದ್ರೆ ನಮ್ಮ ಪ್ರಕೃತಿ ಬಹಳ ಮುಖ್ಯ ನಮಗೆ. ನಾವು ಎ ಸಿಯಲ್ಲೇ ಇರಬಹುದು, ಆದ್ರೆ ಹೊರಗೆ ಬರಲೇಬೇಕಾಗ್ತದಲ್ಲ, ಉಷ್ಣಾಂಶ ನಮಗೂ ಸಹ ತಟ್ಟೆ ತಟ್ಟುತ್ತೆ. ಹಾಗಾಗಿ ದಯಮಾಡಿ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಎಲೆಕ್ಟ್ರಿಕ್ ವಾಹನಗಳನ್ನ ಬಳಸೋದಕ್ಕೆ ಮತ್ತೆ ಹೆಚ್ಚು ವಾಹನಗಳನ್ನ ಬಳಸಕ್ಕೆ ಹೋಗಬಾರದು. ಸಾಮಾನ್ಯವಾಗಿ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬರುವಂತ ಸ್ಥಳಕ್ಕೆ ಕಾಲ್ನಡಿಗೆಲ್ಲಿ ಹೋಗುವಂತದ್ದು ಅಥವಾ ಸಣ್ಣ ಪುಟ್ಟ ಸೈಕಲ್ ಗಳನ್ನ ಇಟ್ಕೊಂಡು ಸೈಕಲ್ ಬಳಕೆ ಮಾಡೋದು ಹೆಚ್ಚು ಅನುಕೂಲ ಆಗುತ್ತೆ. ಖಂಡಿತ ಪರಿಸರಕ್ಕೂ ಒಳ್ಳೇದು, ವೈಯಕ್ತಿಕವಾಗಿ ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೇದು. ಹೌದು. ಹಾಗೆ ಸೈಕಲ್ ಬಳಕೆ ಮಾಡಿಕೊಡುವಂತದ್ದು ಮತ್ತೆ ಮಕ್ಕಳಿಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನ ಕೊಡುವಂತದ್ದು. ಈ ಪರಿಸರದ ಮೇಲೆ ನಾವು ಹೀಗೆ ಸುಡೋದ್ರಿಂದ ಪೆಟ್ರೋಲ್ ಡೀಸೆಲ್ ಸುಡೋದ್ರಿಂದ ಏನು ದುಷ್ಪರಿಣಾಮ ಆಗ್ತದೆ, ಮುಂದಿನ ನಿಮ್ಮ ಪೀಳಿಗೆಗೆ ಯಾವ ರೀತಿ ಇದು ಕಷ್ಟವನ್ನ ತಂದುಡುತ್ತೆ ಅನ್ನೋದನ್ನ ಮಕ್ಕಳಿಗೂ ಸಹ ನಾವು ಮನವರಿಕೆಯನ್ನ ಮಾಡಿಕೊಡ್ಬೇಕಾಗ್ತದೆ. ಮತ್ತೆ ಜೊತೆಗೆ ಈಗ ಆಗ್ತಿರ್ತಕ್ಕಂತ ಈ ಪರಿಸರದ ಏರುಪೇರು ನಡುಗಡೆ ನಾವು ನೀರಿನ ಮಿತ ಬಳಕೆಯನ್ನ ಮಾಡಬೇಕಾಗ್ತದೆ. ಈಗ ಒಂದು ರೈತ ಬಾಂಧವರಾದ್ರೆ ತಮ್ಮ ಭೂಮಿಯಲ್ಲಿ ಬಿದ್ದಂತ ಮಳೆ ನೀರನ್ನ ಒಂದ್ ಕಡೆ ಶೇಖರಣೆ ಮಾಡಿ ಅದನ್ನ ಕಷ್ಟಕಾಲದಲ್ಲಿ ನಿಮ್ ಬೆಳೆಗೆ ಉಪಯೋಗಿಸ್ಕೋಬಹುದು, ಅಥವಾ ಆ ನೀರನ್ನ ಕೃಷಿ ಮಾಡದಲ್ಲಿ ಇರತಕ್ಕ ನೀರನ್ನ ಮೀನ್ ಬೆಳೆಯೋದಕ್ಕೆ ಉಪಯೋಗಿಸ್ಕೋಬಹುದು. ಅಥವಾ ಇನ್ನೂ ಬೇಡ ಅಂತಂದ್ರೆ ಅಲ್ಲೇ ಬಿಟ್ರೆ ಅದು ಭೂಮಿಗಿಂಗಿ ನಿಮ್ ಭೂಮಿ ತಂಪಾಗ್ತದೆ, ಅಥವಾ ನೀವು ಬೋರ್ವೆಲ್ ರೀಚಾರ್ಜ್ ಆಗ್ತವೆ. ಹಾಗೆ ಪ್ರತಿಯೊಬ್ಬರು ಸಹ ರೈತ ಬಾಂಧವರು ಅವರ ಭೂಮಿಯಲ್ಲಿ ಬಿದ್ದಂತ ನೀರನ್ನ ಕೃಷಿ ಮಾಡೋದ್ ಮೂಲಕ ಅಲ್ಲೇ ತಡ್ಕೋಬೇಕು. ಎಲ್ಲೋ ಓಡೋಗೋದಕ್ಕೆ ಬಿಡೋದಲ್ಲ, ಬಿಟ್ಟು ಏನಾಗ್ತದೆ ನಿಮ್ ಮಣ್ಣಿನ ಫಲವತ್ತತೆ ಬೇರೆ ಎಲ್ಲ ಹೋಗಿ ನದಿಗೋ ಅಥವಾ ಡ್ಯಾಮ್ಗೋ ಹೋಗಿ ಸೇರ್ಕೋತದೆ. ಹಾಗಾಗಿ ಅದನ್ನ ಮಾಡ್ಬೇಕಾಗ್ತದೆ. ಮತ್ತೆ ನೀರನ್ನು ಸಹ ಮಿತ ಬಳಕೆ ಮಾಡಬೇಕಾಗ್ತದೆ, ನೀರನ್ನು ಮಿತ ಬಳಕೆ ಮಾಡ್ಕೋಬೇಕಾಗ್ತದೆ. ಈ ಡ್ರಿಪ್ ಇರಿಗೇಷನ್ ಮೂಲಕ ಸ್ಪ್ರಿಂಕ್ಲರ್ ಇರಿಗೇಷನ್, ಈ ಹಾಯ್ ನೀರಂತೂ ಯಾವುದೋ ಖಂಡಿತವಾಗ್ಲೂ ಹೋಗಬಾರದು. ಹಾಯ್ ನೀರು ಹೋದ್ರೆ ಏನಾಗ್ತದೆ, ನೀರನ್ನ ಪೋಲ್ ಆಗ್ತದೆ ಆಕ್ಚುಲಿ. ಆ ರೀತಿ ಮಾಡ್ಕೋಬಾರದು. ಮತ್ತೆ ಇನ್ನೊಂದು ನೋಡಿ, ನಾನಾಗ್ಲೇ ಹೇಳದಂಗೆ ಅರಣ್ಯ ನಮ್ಮ ಸಂಪತ್ತು, ಅದು ಯಾವುದೇ ಕಾರಣದ ಬೆಂಕಿ ಬೀಳಬಾರದು. ಈಗ ನೀವು ಹಾಕದೆ ಆದರೂ ಬೇರೆ ಯಾರು ಹಾಕ್ತಾ ಇದ್ರೆ ದಯಮಾಡಿ ಅದನ್ನು ವಿರೋಧಿಸಬೇಕು, ತಿಳಿ ಹೇಳಬೇಕು. ಅದು ಸಣ್ಣ ಪುಟ್ಟ ಬೆಂಕಿ ಇದ್ದಾಗಲೇ ನೀವೇನೋ ವಾಹನದಲ್ಲಿ ಹೋಗ್ತಾ ಇರ್ತಾರೆ ಇನ್ನೊಂದ್ ಕಡೆ ಹೋಗ್ತಾರೆ, ಸಣ್ಣ ಪುಟ್ಟ ರೋಡ್ ಸೈಡ್ ಯಾರು ಬೀಡಿ ಸೇದಿ ಅಸ್ತ ಹೋಗಿರ್ತಾರೆ. ಈಗಾಗಲೇ ಮೊನ್ನೆ ನಾವು ಕೇಳ್ತಾ ಇದ್ವಿ ಚಾಮುಂಡಿ ಬೆಟ್ಟದ ಫಾರೆಸ್ಟ್ ಗೆ ಬೆಂಕಿ ಬಿದ್ದು 32 ಎಕರೆಯಷ್ಟು ನಾಶ ಆಯ್ತು ಅಂತ. ಇದು ದೇಶಕ್ಕೆ ರಾಜ್ಯಕ್ಕೆ ಆದ ನಷ್ಟ ಆಕ್ಚುಲಿ. ಆಮೇಲೆ ಎರಡನೇದು ಅಲ್ಲಿ ಬಂದಂತ ಹೊಗೆಯಿಂದ ಸುತ್ತಮುತ್ತ ಪರಿಸರ ಉಷ್ಣಾಂಶ ಜಾಸ್ತಿ ಆಗಿ ಆಗ್ತದೆ. ನಿಮ್ ತರ ಕಂಡ್ಕೊಂಡ್ತಾರ ಎಲ್ಲ ಕಡೆ ಫಾರೆಸ್ಟ್ ಅಲ್ಲಿ ಬೆಂಕಿ ಆಗ್ತಾ ಹೋದ್ರೆ ಮನುಷ್ಯರು ಬದುಕಕ್ಕಾಗುತ್ತಾ, ಪ್ರಾಣಿಗಳು ಬದುಕಕ್ಕಾಗುತ್ತಾ, ಗಿಡಗಳು ನಾಶ ಆಗಲ್ವಾ, ಏರುಪೇರು ಆಗಲ್ವಾ ವಾತಾವರಣ. ಹಾಗಾಗಿ ನಾವು ವೈಯಕ್ತಿಕ ಮಟ್ಟದಲ್ಲಿ ನಾವು ಆದಷ್ಟು ಜವಾಬ್ದಾರಿತ್ಯವನ್ನು ನಡ್ಕೋಬೇಕಾಗ್ತದೆ. ಆಮೇಲೆ ಇನ್ನೊಂದು ಏನಂತಂದ್ರೆ, ನಾವು ಕಂಡ ವಸ್ತುಗಳನ್ನು ನದಿ ಮೂಲಗಳಿಗೆ ಅಥವಾ ನದಿಗಳಿಗೆ ಎಸಿಬಾರದು. ಎಸಿದ್ರೆ ಕೊಳತೆ ಹೋಗ್ತದೆ, ಆ ನೀರೆಲ್ಲ ಹೋಗ್ತದೆ, ಆ ಕೆಟ್ಟ ನೀರು ಮತ್ತೆ ಭೂಮಿಗೆ ಇಳ್ಕೋತದೆ, ಅಂತರ್ಜಲಕ್ಕೆ ಸಿಳ್ಕೋತದೆ. ಬಹಳ ಮುಖ್ಯವಾಗಿ ನಾವೇ ಸೇವನೆ ಮಾಡ್ತೀವಿ, ಮತ್ತೆ ಬೋರ್ವೆಲ್ ಮೂಲಕ ನಾವೇ ತೆಗೆದು ಕುಡಿತೀವಿ, ಇವೆಲ್ಲ ದುಷ್ಪರಿಣಾಮಗಳು ಆಗ್ತವೆ. ಹಾಗಾಗಿ ರೈತ ಬಾಂಧವರು ಆದಷ್ಟು ಎಲ್ಲಿ ಬೆಂಕಿ ಹಾಕದಂಗೆ, ಹೊಗೆ ಹಾಕದಂಗೆ, ಇಂಧನವನ್ನ ಸುಡದ ಹಾಗೆ ಜವಾಬ್ದಾರಿತವಾಗಿ ನಡ್ಕೋಬೇಕಾಗ್ತದೆ. ಮತ್ತೆ ಪ್ರತಿಯೊಬ್ಬರು ಸಹ ರೈತ ಬಾಂಧವರು ತಮ್ಮ ಬದುಗಳಲ್ಲಿ ಮರಗಿಡಗಳನ್ನ ಹಾಕಬೇಕಾಗ್ತದೆ. ಮರಗಿಡಗಳನ್ನ ಹಾಕೊಂಡು ಒಂದು ಮಣ್ಣು ಕೊಚ್ಚಾಣಿಕೆ ತಡೆಯುತ್ತೆ, ಎರಡು ಉಷ್ಣಾಂಶವನ್ನ ತೇವಾಂಶವನ್ನ ಹತೋಟಿಯಲ್ಲಿಡ್ತದೆ ಮರಗಿಡಗಳು, ಸಮತೋಲನ ಮರಗಿಡಗಳು. ಆಮೇಲೆ ಅಲ್ಲಿ ಬಿದ್ದಂತ ತರಗೆಲೆಗಳು ನಿಮ್ ಭೂಮಿಗೆ ಫಲವತ್ತತೆಯನ್ನು ಕೊಡ್ತದೆ. ಮತ್ತೆ ಯಾವುದೇ ಕಾರಣದಿಂದ ಮತ್ತೆ ಬದುಗಾಗ್ಲಿ ನಿಮ್ ಭೂಮಿಗಾಗ್ಲಿ ಸುತ್ತಮುತ್ತಲಲ್ಲಿ ಬೆಂಕಿ ಬೀಳದಂಗೆ ದಯಮಾಡಿ ನೋಡ್ಕೋಬೇಕಾಗ್ತದೆ. ಮತ್ತೆ ಈ ಕೈ ಚೀಲಗಳನ್ನು ಉಪಯೋಗಿಸಿ, ಈ ಸಾಮಾನ್ಯವಾಗಿ ತರಕಾರಿ ತರುವ ಹೋಗುವಾಗ ಅದು ಬೆಂಕಿಗೆ ದೊಡ್ಡ ಕಾರಣ. ಅದು ಸರ್, ಹೌದೌದು, ಯಾವ್ದೋ ತಂದ್ಬಿಡ್ತೀವಿ ಪ್ಲಾಸ್ಟಿಕ್ ಅಲ್ಲಿ ತರ್ತೀವಿ, ಸಂಗ್ರಹ ಮಾಡಿ ಮಾಡಿ ಮಾಡಿ ಹೆಚ್ಚಾಗುತ್ತೆ, ಬೆಂಕಿ ಹಾಕ್ಬೇಕು. ಯಾಕೆಂದ್ರೆ ತೆಗೆದು ಎಸ್ತ್ರ ಕರಗದಿಲ್ಲ, ಹಂಗಾಗಿ ಬೆಂಕಿ ಹಾಕ್ಲೇಬೇಕು ಅಂತೇಳಿ ಅದೇ ಪ್ರೇರೇಪಣೆ ಕೊಡುತ್ತೆ. ಹಂಗಾಗಿ ಯಾವುದೇ ತರದ ಪ್ಲಾಸ್ಟಿಕ್ ಆಗ್ಲಿ, ಅದು ಒಳ್ಳೆ ಪ್ಲಾಸ್ಟಿಕ್ ಆಗ್ಬಹುದು, ಕೆಟ್ಟ ಪ್ಲಾಸ್ಟಿಕ್ ಆಗ್ಬಹುದು, ಕರಗ ಅಂತದ್ದಾಗ್ಬಹುದು, ಕರಗದೇ ಇರೋ ಅಂತದ್ದಾಗ್ಬಹುದು, ರೀಸೈಕಲ್ ಮಾಡ ಅಂತದ್ದಾಗ್ಬಹುದು, ಮಾಡದೇ ಇರದ ಅಂತದ್ದಾಗ್ಬಹುದು, ಯಾವುದನ್ನು ಕೂಡ ಬಳಕೆಯನ್ನ ಮಾಡಲೇಬಾರದು ಅನ್ನುವಂತ ಒಂದು ದೃಢವಾದಂತಹ ನಿರ್ಧಾರವನ್ನ ನಾವೆಲ್ಲರೂ ಕೂಡ ಮಾಡಬೇಕಾಗುತ್ತೆ. ನಾವು ಕೆಲವು ರೈತ ಬಾಂಧವರು ಹೇಳ್ತಾ ಇರ್ತೇವೆ, ಕೆಲ ಸಣ್ಣ ಸಾಮಾನ್ಯರಿಗೆ ಹೇಳ್ತಾ ಇರ್ತೀವಿ, ಬೀಡಿ ಸೇದ್ಬೇಡಿ, ಲಂಗ್ಸ್ ಹಾಳಾಗ್ತದೆ ಅಂತ. ಸಾರ್, ಅವ್ನು ಬೀಡಿ ಸೇತಾರಲ್ಲ, ಸಿಗರೆಟ್ ಸೇತಾರೆ, ಲಂಗ್ಸ್ ಕ್ಯಾನ್ಸರ್ ಬಂದ್ಬಿಡ್ತು ಅಂತ. ಕಾರಣ ಏನಂತಂದ್ರೆ ನಾವು ಹಾಕುವಂತ ಬೆಂಕಿಯಿಂದ ಏಳುತ್ತಲ್ಲ ಹೊಗೆ, ಅದರಿಂದ ಆ ಏನು ನಿರಪರಾಧಿ ಏನಿರ್ತಾರೆ, ಯಾರು ಬಿಡಿ ಸಿಗರೇಟ್ ಸೇದಿಲ್ಲ ಅವ್ರ ಲಂಗ್ಸ್ಗೂ ಹೋಗುತ್ತೆ ಈ ಕೆಟ್ಟ ಗಾಳಿಗಳು, ಅಲ್ಲಿ ಲಂಗ್ಸ್ ಕ್ಯಾನ್ಸರ್ ಬಂದೇ ಬರ್ತದೆ ಆಕ್ಚುಲಿ. ಸೊ ಸೇದ್ದೇ ಇರಲಿ ಸೇದ್ದೇ ಇರಲಿ, ಈ ನಾವು ವಾತಾವರಣ ಕೆಡಿಸೋದ್ರಿಂದ ನಾವು ಹೊಗೆಯನ್ನು ಎಪ್ಸೋದ್ರಿಂದ ದುಷ್ಪರಿಣಾಮ ಎಲ್ಲರಿಗೂ ಬೀರುತ್ತೆ ಆಕ್ಚುಲಿ. ಹಾಗಾಗಿ ದಯಮಾಡಿ ಅರ್ಥ ಮಾಡಿಕೊಡಿ, ಮುಂದಿನ ದಿನಗಳಲ್ಲಿ ಈ ಒಂದು ಏನು ಪ್ರಕೃತಿಯನ್ನು ಸಂರಕ್ಷಣೆ ಮಾಡೋದಕ್ಕೆ ಪ್ರತಿಯೊಬ್ಬರು ಸಹ ಪಣ ತಡಬೇಕು ಅನ್ನೋದು ನನ್ನ ಒಂದು ಕೋರಿಕೆ ಸರ್. ಕಡೆಯದಾಗಿ ಒಂದು ಪ್ರಶ್ನೆ, ಅನೇಕರು ಈ ಹವಾಮಾನ ಬದಲಾವಣೆಯಿಂದ ಉಷ್ಣಾಂಶದ ಹೆಚ್ಚಳದಿಂದಾಗಿ ಕೆಲವೊಂದು ಅನುಕೂಲಗಳು ಇದ್ದಾವೆ ಅಂತ ಹೇಳಿ ವಾದ ಮಾಡುವಂಥದ್ದನ್ನ ಅಲ್ಲಲ್ಲಿ ಕೇಳ್ತೇವೆ. ಕೆಲವು ಬೇಗ ನಮಗೆ ಬರಬಹುದು ಫಸಲು ಅನ್ನುವಂಥದ್ದು, ಎರಡನೇದಾಗಿ ಇನ್ನ ಕೆಲವು ಗಿಡಗಳು ಅಥವಾ ಬೆಳೆಗಳು ಹೆಚ್ಚು ಇಳುವರಿಯನ್ನು ಕೊಡ್ತವೆ ಅನ್ನುವಂಥ ಮಾತುಗಳನ್ನು ಕೂಡ ಕೇಳ್ತೀವಿ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಇಲ್ಲಿ ನಾವು ಗಿಡಗಳನ್ನ ನಾವು C2 ಮತ್ತು C4 ಪ್ಲಾಂಟ್ಸ್ ಅಂತ ನಾವು ವಿಂಗಡಣೆ ಮಾಡ್ತೀವಿ. ಈ C4 ಗಿಡಗಳೇನಿರುತ್ತೆ ಅವಕ್ಕೆ ಹೆಚ್ಚು ಇಂಗಾಲದ ಡೈಆಕ್ಸೈಡ್ ಬೇಕಾಗುತ್ತೆ, ಈ C2 ಅದು ಕಡಿಮೆ ಬೇಕಾಗುತ್ತೆ ಅನ್ನೋದು ನಮ್ಮ ಇದು. ಈ C4 ಗಿಡಗಳಿಗೆ ಸ್ವಲ್ಪ ಹೆಚ್ಚು ಇಂಗಾಲ ಇದ್ದಾಗ ಹೆಚ್ಚು ಇಳುವರಿ ಕೊಡ್ತದೆ ಅಂತ ಹೇಳಿದ್ದಾರೆ. ಬಟ್ ಯಾವುದೋ ಒಂದು ಎರಡು ಗಿಡಗಳು ಹೆಚ್ಚು ಇಳುವರಿ ಕೊಡ್ತವೆ ಅಂತ ಹೇಳ್ಬಿಟ್ಟು ಉಳಿದ 98 ಗಿಡಗಳನ್ನ ನಾಶ ಮಾಡ್ಕೊಳ್ಳುವಂಥದ್ದು ಮಹಾನ್ ದೊಡ್ಡ ತಪ್ಪು ಆಕ್ಚುಲಿ. ಆಮೇಲೆ ಒಂದು ಎರಡನೇದು, ನಾವು ವಾಸ ಮಾಡ್ತಿರ್ತಕ್ಕಂಥದ್ದು ಉಷ್ಣವಲಯದಲ್ಲಿ, ಟ್ರಾಪಿಕಲ್ ಕಂಟ್ರೀಸ್ ಅಲ್ಲಿ, ಈ ಉಷ್ಣಾಂಶ ಏರಿಕೆಯಿಂದ ನಮಗೆ ದೊಡ್ಡ ಹೊಡೆತ ಬೀಳುತ್ತೆ. ಅದೇ ಈ ಕೆಲವು ಈ ಪೋಲ್ಗಳಿಲ್ದವಲ್ಲ, ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಅಥವಾ ಕೆಲವು ಶೀತ ಪ್ರದೇಶಗಳು ಅಥವಾ ನಾರ್ದರ್ನ್ ಕಂಟ್ರೀಸ್ ಇದಾವಲ್ಲ, ಕೋಲ್ಡ್ ಕಂಟ್ರೀಸ್, ಅವ್ರಿಗೆ ಸ್ವಲ್ಪ ಕಡಿಮೆ ಎಫೆಕ್ಟ್ ಆಗಬಹುದು. ಅವರೇ 18 ಡಿಗ್ರಿ ಇತ್ತು, 6 ಡಿಗ್ರಿ ಜಾಸ್ತಿ ಆದ್ರೆ 24 ಡಿಗ್ರಿ ಆಗುತ್ತೆ ಅಷ್ಟೇ, ಪರಿಣಾಮ ಸ್ವಲ್ಪ ಕಡಿಮೆ ಆಗ್ಬಹುದು. ಬಟ್ ಆದ್ರೆ ನಾವು ಉಷ್ಣವಲಯದಲ್ಲೇ ನಾವು ಬದುಕ್ತಾ ಇರೋಂಥವ್ರು, ನಮ್ಮ ಭಾರತ ಪ್ರಮುಖವಾಗಿ ಈ ಏರಿಕೆಯಿಂದ ಏನಾಗ್ತದೆ, ನಾನಾಗ್ಲೇ ಹೇಳಿದಾಗೆ ಹಲವು ಗಿಡಗಳು ಹೂವನೇ ಬಿಡಲ್ಲ, ನಶಿ ಹೋಗ್ತವೆ, ಕಾಯ ಕಚ್ಚಲ್ಲ, ನಮ್ಗೆ ಮತ್ತೆ ಆಹಾರದ ಕೊರತೆ ಇದ್ದೇ ಬೀಳುತ್ತೆ. ಹಾಗಾಗಿ ಯಾವುದೇ ಕಾರಣದಿಂದ ಯಾವ್ದೋ ಒಂದ್ ಗಿಡಕ್ಕೆ ಹೆಲ್ಪ್ ಆಗ್ತದೆ ಅಂದ್ಬಿಟ್ಟು ಅಥವಾ 2 ಗಿಡಕ್ಕೆ ಹೆಲ್ಪ್ ಆಗ್ತದೆ ಅಂದ್ರೆ 98 ಗಿಡಗಳಿಗೆ C2 ಪ್ಲಾಂಟ್ಸ್ ಇರೋದು. ಹಾಗಾಗಿ ಅವಕ್ಕೆ ಏನ್ ಜಾಸ್ತಿ ಇಂಗಾಲದ ಡೈಆಕ್ಸೈಡ್ ಬೇಕಾಗಲ್ಲ. ಯಾವುದೇ ಕಾರಣದ ಇದನ್ನ ನಾವು ಜಾಸ್ತಿ ಮಾಡ್ಕೊಳ್ಳೋದನ್ನೇ, ನಾವು 98% ಏನಿದೆ ಜೀವರಾಶಿ ಅದನ್ನ ನಾವು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡಬೇಕಾಗ್ತದೆ ಸರ್. ಹೀಗೆ ಈ ಹವಾಮಾನ ಬದಲಾವಣೆ ಅನ್ನುವಂಥದ್ದು ನಮ್ಮಿಂದಲೇ ಆಗ್ತಾ ಇರತಕ್ಕಂತಹ ಒಂದು ಕೃತ್ಯ, ಇದು ನಮ್ಮ ಮೇಲೆನೇ ಸಾಕಷ್ಟು ದುಷ್ಪರಿಣಾಮಗಳನ್ನು ಕೂಡ ಉಂಟು ಮಾಡ್ತಾ ಇದೆ. ಬಹಳ ವಿವರವಾಗಿ ಈ ಹವಾಮಾನ ಬದಲಾವಣೆ ಅಂತ ಅಂದ್ರೆ ಏನು, ಯಾಕೆ ಇದಾಗ್ತಾ ಇದೆ, ಏನೆಲ್ಲ ದುಷ್ಪರಿಣಾಮಗಳನ್ನ ಬೀರ್ತಾ ಇದೆ ಅನ್ನುವಂಥ ವಿಚಾರಗಳನ್ನ ತಿಳಿಸ್ಕೊಟ್ರಿ. ಇದನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಸರ್ಕಾರಗಳ ಮಟ್ಟದಲ್ಲಿ ಹಾಗೂ ವೈಯಕ್ತಿಕವಾಗಿಯೂ ಕೂಡ ಏನೆಲ್ಲ ಮಾಡಬಹುದು, ಹೇಗೆ ಹವಾಮಾನ ಬದಲಾಗದ ಹಾಗೆ ತಡೆದು ನಾವು ಒಳ್ಳೆಯ ಬದುಕನ್ನ ಕಟ್ಟಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನ ತಿಳಿಸಿದ್ರಿ. ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿಗೆ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ನನ್ನ ಮೊಬೈಲ್ ನಂಬರ್ 9444 9866 9322. ಒಳ್ಳೆಯದು ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆ ಮತ್ತು ಕೃಷಿ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಹವಾಮಾನ ಬದಲಾವಣೆಯ ಪರಿಣಾಮಗಳು ಮತ್ತು ಕೃಷಿ ಈ ಕುರಿತಂತೆ ಹಾಸನ ತಾಲೂಕು ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನಿ ಡಾ ರಾಜೇಗೌಡ ಅವರೊಂದಿಗಿನ ಮಾತುಕತೆಯ ಅಂತಿಮ ಭಾಗವನ್ನ ಕೇಳಿದಿರಿ. ಇವರೊಂದಿಗೆ ಮಾತುಕತೆಯಲ್ಲಿ ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್. ಇದು ಇಂದಿನ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಆಕಾಶವಾಣಿ ಹಾಸನ. ದೃಷ್ಟಿ ಕಲಿಯುವ ಗ್ಲಾಕೋಮಾ ಎಚ್ಚರವಿರಿ. ಪ್ರಾಯೋಜಕರು ಕೇಶವ ನೇತ್ರಾಲಯ, ಉತ್ತರ ಬಡಾವಣೆ, ಹಾಸನ. ಹಾಸನದ ಉತ್ತರ ಬಡಾವಣೆಯಲ್ಲಿರುವ ಕೇಶವ ನೇತ್ರಾಲಯದಲ್ಲಿ 24 ವರ್ಷಗಳಿಂದ ಹೊಲಿಕೆ ರಹಿತ, ಇಂಜೆಕ್ಷನ್ ರಹಿತ ಕಣ್ಣಿನ ಪೊರೆಯ ಸರ್ಜರಿ, ಗ್ಲಾಕೋಮಾ ಪರೀಕ್ಷೆ ಸರ್ಜರಿಯನ್ನ ಮಾಡಲಾಗುತ್ತಿದೆ. ಅತ್ಯಾಧುನಿಕ ಉಪಕರಣಗಳೊಂದಿಗೆ ನೇತ್ರ ಸಂಬಂಧಿ ಸಮಸ್ಯೆಗಳಿಗೆ ಸಮರ್ಥವಾಗಿ ಉಪಚಾರವನ್ನು ನೀಡಲಾಗುತ್ತಿದೆ. ಮಕ್ಕಳಿಗಾಗಿ ಮಯೋಪಿಯಾ ಕ್ಲಿನಿಕ್ ಸಹ ಇದೆ. ಸಂಪರ್ಕಿಸಿ 77 95 13 45 65. ಶ್ರೋತೃಗಳೇ, ಗ್ಲಾಕೋಮಕ್ಕೆ ಸಂಬಂಧಪಟ್ಟಂತೆ ವಿವರಗಳನ್ನ ಕಾರ್ಯಕ್ರಮದಲ್ಲಿ ನೀಡ್ತಾ ಬಂದಿದ್ದೇವೆ. ಇವತ್ತು ಗ್ಲಾಕೋಮಾ ಬಂದ ಮೇಲೆ ಏನ್ ಮಾಡಬೇಕು, ಅದನ್ನ ಪರಿಹರಿಸಲಿಕ್ಕೆ ಅಥವಾ ಅದರೊಂದಿಗೆ ಇದ್ದುಕೊಂಡು ಸಮಸ್ಯೆ ಹೆಚ್ಚಾಗದಂತೆ ಏನು ವ್ಯವಸ್ಥೆ ಇದೆ ವೈದ್ಯಕೀಯ ಕ್ಷೇತ್ರದಲ್ಲಿ ಅಂತ ಅನ್ಕೊಂಡು ಡಾಕ್ಟರ್ ಚೈತ್ರ ಅನುಪ ಅವರು ಮಾತಾಡ್ತಿದ್ದಾರೆ. ಮೇಡಮ್, ಏನ್ ಹೇಳ್ತೀರಿ? ಒಂದ್ಸತಿ ಗ್ಲಾಕೋಮಾ ಇದೆ ಅಂತ ಡಯಾಗ್ನೋಸ್ ಆದ್ರೆ ಆತಂಕ ಪಡುವಂತದಾಗ್ಲಿ ಭಯ ಪಡುವಂತದಾಗ್ಲಿ ಖಂಡಿತ ಏನೂ ಇಲ್ಲ. ಇರಿವರ್ಸಿಬಲ್ ಡಿಸೀಸ್ ಅಂತಾನೆ ಹೇಳ್ತೀವಿ ಅದನ್ನ. ಸೊ ಆಪ್ಟಿಕ್ ನರಕ್ಕೆ ಏನ್ ಡ್ಯಾಮೇಜ್ ಆಗುತ್ತೆ ಅದನ್ನ ನಾವು ಡಾಕ್ಟರ್ಸ್ ಆಗಿ ನಾವು ಯಾವ್ದೇ ಟ್ರೀಟ್ಮೆಂಟ್ ಮೋಡಲ್ಲಿ ಆಪ್ಟಿಕ್ ನರವನ್ನ ನಾವು ನಾರ್ಮಲ್ಸ್ ಗೆ ತರ್ಲಿಕ್ಕೆ ಆಗುದಿಲ್ಲ. ಖಂಡಿತವಾಗಿ ಇನ್ನು ಹೆಚ್ಚಾಗದಾಗೆ ನಾವು ತಡೆಗಟ್ಟಬಹುದು, ಕಣ್ಣಿನ ದೃಷ್ಟಿನ ನಾವು ಉಳಿಸ್ಕೊಳ್ಬಹುದು. ಅದು ಅರ್ಲಿ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಆದ್ರೆ. ಅರ್ಲಿ ಸ್ಟೇಜ್ ಅಲ್ಲಿ ಹೇಗೆ ಡಿಟೆಕ್ಟ್ ಆಗ್ತದೆ? ಒಂದ್ ಕಡೆಯಲ್ಲಿ ನಾನು ಹೇಳಿದೀನಿ ಇದಕ್ಕೆ ಅರ್ಲಿ ಸ್ಟೇಜ್ ಅಲ್ಲಿ ಯಾವುದೇ ಸಿಂಪ್ಟಮ್ಸ್ ಇಲ್ಲ, ಯಾವುದೇ ರೋಗ ಲಕ್ಷಣಗಳು ಇಲ್ಲ ಅಂತ ಹೇಳಿದ್ದೇನೆ. ಸೊ ಹೇಗ್ ಗೊತ್ತಾಗುತ್ತೆ ಪೇಷಂಟ್ಸ್ ಗೆ? ಸೊ ಅದಕ್ಕೆ ಒಂದೇ ಒಂದು ಉಪಾಯ ಏನು ಅಂತಂದ್ರೆ, 40 ವರ್ಷ ಮೇಲ್ಪಟ್ಟವರು ಪ್ರತಿಯೊಬ್ಬರು ಕೂಡ ವರ್ಷಕ್ಕೆ ಒಂದು ಸರ್ತಿ ನಿಯಮಿತವಾಗಿ ನೇತ್ರ ತಜ್ಞರ ಹತ್ರ ಒಂದು ಕಣ್ಣಿನ ತಪಾಸಣೆ ಮಾಡಿಸ್ಕೊಳ್ಬೇಕು. ನೀವು ನಮ್ಮ ಹತ್ರ ಬಂದಾಗ ನಾವು ಗ್ಲಾಕೋಮಾ ಇದೆಯಾ ಅಂತ ನೋಡ್ತೀವಿ, ಇಂಟ್ರಾಕ್ಯುಲರ್ ಪ್ರೆಷರ್ ಚೆಕ್ ಮಾಡ್ತೀವಿ, ಕಣ್ಣು ಒಳಗಡೆ ನರ ಡ್ರಾಪ್ಸ್ ಹಾಕಿ ನೋಡ್ತೀವಿ, ಕನ್ನಡಕ ನಂಬರ್ ಕೊಡ್ತೀವಿ, ಬೇರೆ ಏನಾದ್ರೂ ನಿಮ್ಗೆ ಸಮಸ್ಯೆಗಳಿದೆ ಅದಕ್ಕೂ ಪರಿಹಾರ ಮಾಡ್ತೀವಿ. ಅರ್ಲಿ ಸ್ಟೇಜ್ ಅಲ್ಲಿ ಏನಾದ್ರೂ ಗ್ಲಾಕೋಮಾ ಇತ್ತು ಅಂತ ನಾವು ಅದನ್ನ ಕಂಡುಹಿಡಿದು ನಿಮಗೆ ಅದನ್ನ ಹೇಳ್ಬೋದು. ಎಲ್ಲಾ ಇನ್ವೆಸ್ಟಿಗೇಷನ್ಸ್ ಮಾಡಿಸಿದ ಮೇಲೆ ನಿಮ್ಗೆ ಗ್ಲಾಕೋಮಾ ಇದೆ ಅಂತ ಬಂದ್ರೆ ಆವಾಗ ನಿಮ್ಗೆ ಒಂದು ಮೆಡಿಕಲ್ ಟ್ರೀಟ್ಮೆಂಟ್ ಶುರು ಮಾಡ್ತೀವಿ. ಮೋಸ್ಟ್ ಕಾಮನ್ ಆಗಿ ಐ ಡ್ರಾಪ್ಸ್ ಸರ್ ಅದು. ಅಲ್ಲಿ ನಮ್ಮ ಹತ್ರ ಒಂದು 5-6 ಕ್ಯಾಟಗರಿ ಆಫ್ ಗ್ಲಾಕೋಮಾ ಡ್ರಾಪ್ಸ್ ಇದೆ. ಇಂಟ್ರಾಕ್ಯುಲರ್ ಪ್ರೆಷರ್ ವೇರಿಯೇಷನ್ ಮೇಲೆ, ರಿಟೈರ್ಡ್ ಇರೋರಿಗೆ ಬೇರೆ ತರ, ಆಫೀಸ್ ಹೋಗೋರಿಗೆ ಬೇರೆ ತರ. ಅದು ಟೈಮಿಂಗ್ಸ್ ಆಫ್ ಡ್ರಾಪ್ಸ್ ಹೇಳ್ತಿರೋದು ನಾನು. ಕೆಲವು ಡ್ರಾಪ್ಸ್ ದಿನದಲ್ಲಿ 3 ಸಲ ಹಾಕಬೇಕಾಗುತ್ತೆ, ಕೆಲವು ಡ್ರಾಪ್ಸ್ ಬರೀ ರಾತ್ರಿ ಹಾಕಿದ್ರೆ ಸಾಕು, ಅಷ್ಟೇ ಪೋಟೆಂಟ್ ಇರುತ್ತೆ. ಸೊ ಅದನ್ನ ನಾವು ಡಿಸೈಡ್ ಮಾಡಿ ಅವ್ರಿಗೆ ಕೊಡ್ತೀವಿ. ಈ ಐ ಡ್ರಾಪ್ಸ್ ನ ನಾವು ಗ್ಲಾಕೋಮಾಗ್ ಸಂಬಂಧಪಟ್ಟ ಹಾಗೆ ಸ್ಟಾರ್ಟ್ ಮಾಡಿದ್ರೆ ದಿಸ್ ಈಸ್ ಅ ಲೈಫ್ ಲಾಂಗ್ ಟ್ರೀಟ್ಮೆಂಟ್. ಸೊ ಈಗ ನಾವು ಶುಗರಿಗೆ ಬಿಪಿಗೆ ಹೇಗೆ ಮಾತ್ರೆ ಶುರು ಮಾಡಿದ್ಮೇಲೆ ನಾವು ಅದನ್ನ ನಾರ್ಮಲ್ ಬಂದ್ರು ನಾವು ಹೇಗೆ ತಗೊಳ್ತಲೇ ಇರ್ತೀವಿ, ಅದೇ ತರ ಈ ಡ್ರಾಪ್ಸ್ ಕೂಡ. ಆಮೇಲೆ ಗ್ಲಾಕೋಮಾ ಅಂತ ಒಂದ್ಸಲ ಡಯಾಗ್ನೋಸ್ ಆದ್ರೆ ಸ್ವಲ್ಪ ಕ್ಲೋಸ್ ಫಾಲೋ ಅಪ್ ಬೇಕು ಡಾಕ್ಟರ್ ಹತ್ರ. ಎವ್ರಿ 3 ಮಂತ್ಸ್ ಎವ್ರಿ 6 ಮಂತ್ಸ್ ನಾವು ಕರೆದಾಗೆಲ್ಲ ಬಂದು ತೋರಿಸ್ಕೋಬೇಕು. ಆಮೇಲೆ ನಾವು ಹೇಳಿದ ಹಾಗೆ ಡ್ರಾಪ್ಸ್ ಹಾಕ್ಬೇಕು, ನಾವೇನೇನು ಇನ್ವೆಸ್ಟಿಗೇಷನ್ಸ್ ಹೇಳ್ತೀವೋ ಅದನ್ನ ಮತ್ತೆ ಮತ್ತೆ ಮಾಡಿಸ್ಕೊಳ್ಬೇಕು. ಇನ್ವೆಸ್ಟಿಗೇಷನ್ ಮತ್ತೆ ಮತ್ತೆ ಮಾಡಿಸ್ಕೊಳ್ಳೋ ಉದ್ದೇಶ ಏನು ಅಂದ್ರೆ, ನಾವು ಡ್ರಾಪ್ಸ್ ಕೊಟ್ಟಾಗ ಈ ಗ್ಲಾಕೋಮಾ ಅನ್ನೋದು ಪ್ರೋಗ್ರೆಸ್ ಆಗ್ತಾ ಇದೆಯಾ, ಇನ್ನು ಹೆಚ್ಚಾಗ್ತಾ ಇದೆಯಾ, ಅಷ್ಟಕ್ಕೆ ಸ್ಟಾಪ್ ಆಗಿದೆಯಾ ಅಂತ ನಮಗೆ ಡಾಕ್ಯುಮೆಂಟೇಶನ್ ಬೇಕು. ಅದಕ್ಕೋಸ್ಕರ ನಾವು ಪದೇ ಪದೇ ಬಂದಾಗ ಇನ್ವೆಸ್ಟಿಗೇಷನ್ ಯೂಶುವಲ್ ಫೀಲ್ಡ್ಸ್ ಏನೇನು ಇನ್ವೆಸ್ಟಿಗೇಷನ್ ಅದನ್ನೆಲ್ಲ ಮತ್ತೆ ಮಾಡಿಸ್ತೀವಿ. ಸೊ ಅಷ್ಟನ್ನ ಫಾಲೋ ಮಾಡಿದ್ರೆ ಸರ್ ಖಂಡಿತ ಇದರಲ್ಲಿ ದೃಷ್ಟಿದೋಷ ಅಥವಾ ಕುರುಡುತನ ಬರೋ ಚಾನ್ಸಸ್ ಇಲ್ಲ. ಗ್ಲಾಕೋಮಾ ಬಂದ್ರೆ ದೃಷ್ಟಿ ಎಷ್ಟು ಮಟ್ಟಿಗೆ ಕಡಿಮೆ ಆಗ್ತದೆ ಅಂತ ಹೇಳ್ತೀರಿ? ಗ್ಲಾಕೋಮಾ ಅಂತ ಹೇಳುದು ಇಸ್ ಎ ವೆರಿ ಸ್ಕ್ಯಾರಿ ಡಿಸೀಸ್ ಇನ್ ವೇ, ಬಿಕಾಸ್ ಕಂಪ್ಲೀಟ್ ಆಗಿ ಟೋಟಲಿ ಬ್ಲೈಂಡ್ನೆಸ್ ಆಗುದನ್ನು ನಾವು ನೋಡಿದೀವಿ. ಓಹೋ, ಕತ್ಲೆ ಅಂದ್ರೆ ಪೂರ್ತಿ ಕತ್ಲೆ. ಇವನ್ ಬೆಳಕು ಸಮೇತ ಕಾಣದೇ ಇರುವ ಸ್ಥಿತಿಗೆ ಎಷ್ಟೋ ಜನ ಪೇಷಂಟ್ಸ್ ಹೋಗ್ತಾರೆ. ಅದನ್ನ ನೆಗ್ಲೆಕ್ಟ್ ಮಾಡಿದ್ರೆ, ಅದರ ಡಯಾಗ್ನೋಸಿಸ್ ತುಂಬಾ ಎಂಡ್ ಸ್ಟೇಜ್ ಅಲ್ಲಿ ಲೇಟ್ ಸ್ಟೇಜ್ ಅಲ್ಲಿ ಆದ್ರೆ ನಾವು ಏನು ಮಾಡಕ್ ಆಗಲ್ಲ. ಅದಕ್ಕೆ ಇರಿವರ್ಸಿಬಲ್ ಬ್ಲೈಂಡ್ನೆಸ್ ಅಂತ ಹೇಳ್ತಾರೆ. ಅದಕ್ಕೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಚಾರಗಳನ್ನ ತಾವು ತಿಳಿಸಬೇಕು. ಡಾಕ್ಟರ್, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕೇಳಿದ್ರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಡಾಕ್ಟರ್ ಚೈತ್ರ ಅನುಪ್ ಅವರು. ಇದುವರೆಗೂ ದೃಷ್ಟಿ ಕದಿಯುವ ಗ್ಲಾಕೋಮಾ ಎಚ್ಚರವಿರಿ ಕೇಳಿದಿರಿ. ಈ ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ವಿಜಯ್ ಅಂಗಡಿ. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೇಶವ ನೇತ್ರಾಲಯ, ಉತ್ತರ ಬಡಾವಣೆ, ಹಾಸನ. ಹೋಗೋಕಿದೆ. ಅರೆ, ಏನ್ ಬಿಟ್ಟು? ತಿಂಗಳಾಯ್ತು ಕಂಪ್ಲೇಂಟ್ ಕೊಟ್ಟು, ಬ್ಯಾಂಕ್ ರಿಫಂಡ್ ಮಾಡ್ತಾನೆ ಇಲ್ಲ. ಕಂಪ್ಲೇಂಟ್ ಮಾಡೋಕಿದೆ. ಅರೆ, ಕೂತ್ಕೊಳ್ಳಿ ಇಲ್ಲಿಂದ್ಲೇ ಮಾಡಿ. RBI ಯಾವ ಒಂಬುಡ್ಸ್ಮನ್ ಗೆ ಹೇಗೆ? ಈಗ RBI ನಿಯಂತ್ರಿತ ಬ್ಯಾಂಕ್ NBFC ಅಥವಾ ಡಿಜಿಟಲ್ ವ್ಯವಹಾರಗಳ ಪ್ಲಾಟ್ಫಾರ್ಮ್ಸ್ ಬಗ್ಗೆ ದೂರನ್ನು ನೀಡಿ ಸುಲಭವಾಗಿ ಮನೆಯಿಂದಲೇ RBI SEMS ಪೋರ್ಟಲ್ ನಲ್ಲಿ. ಇದ್ ನೋಡಿ ಚೆಕ್ ಮೇಟ್, ಕಂಪ್ಲೇಂಟ್ ಮಾಡೋಕಿದ್ಯಾ? RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.